ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ. ಇದರಲ್ಲಿ ಅಣಬೆ ಕೃಷಿ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಟಿಪಿ ಭರತ್ ಕುಮಾರ್. ಬಳಿಕ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕ ಟಿಎಸ್ ಪ್ರದೀಪ್ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444. ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಭರತ್ ಕುಮಾರ್ ಟಿಪಿ, ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬನ್ನಿ, ಅಣಬೆ ಕೃಷಿಯ ಬಗ್ಗೆ ನಾವು ಮಾಹಿತಿಯನ್ನು ತಗೋಣ. ತಮ್ಗೆಲ್ಲ ಗೊತ್ತಿರಂಗೆ ತಮ್ಗೇನು ಅಣಬೆ ಏನು ಹೊಸದೇನಲ್ಲ, ಮಣ್ಣಿನಲ್ಲಿ, ಹುತ್ತದಲ್ಲಿ, ಪೊಟ್ರೆಯಲ್ಲಿ, ಮರದ ಮೇಲೆ ಎಲ್ಲ ನೋಡಿರ್ತೀರಾ. ಆದ್ರೆ ಕೆಲವೊಂದು ಅಣಬೆಗಳು ವಿಷಕಾರಿಯಾಗಿರ್ತವೆ, ಕೆಲವೊಂದು ಅಣಬೆಗಳು ಉಪಕಾರಿಯಾಗಿರ್ತವೆ. ನಾವು ಉಪಕಾರಿ ಅಣಬೆಗಳನ್ನ ಮನೆ ಅಳತದಲ್ಲಿ ಬೆಳೆದು ಲಾಭವನ್ನು ತರುವಂತಹ ಉದ್ಯಮವನ್ನ ನಾವು ಮಾಡ್ಕೋಬಹುದಾಗಿರ್ತದೆ. ಯಾವ ರೀತಿ ಮಾಡ್ಕೊಳ್ಳುವಂಥದ್ದು, ಸುಮಾರು ಅಣಬೆಗಳಿದಾವೆ. ಈಗ ಬಟನ್ ಮಶ್ರೂಮ್ ಅಂತ ಇದೆ, ಗುಂಡಣಬೆ, ಹಾಲಣಬೆ, ಆಯಿಸ್ಟರ್ ಮಶ್ರೂಮ್ ಅಂತೇಳಿ ಇದೆ. ಈ ರೀತಿ ಅಣಬೆಗಳನ್ನ ನಾವು ಬೆಳ್ಕೋಬಹುದಾಗಿರುತ್ತೆ. ಆದ್ರೆ ಬಟನ್ ಮಶ್ರೂಮು ಮತ್ತೆ ಏನು ಮಿಲ್ಕಿ ಮಶ್ರೂಮ್ ಅಂತ ಏನ್ ಕರಿತೀವಿ, ಹಾಲಣಬೆ ಮತ್ತೆ ಗುಂಡಣಬೆ ಅಂತ ಏನ್ ಕರಿತೀವಿ, ಅದನ್ನ ಮನೆ ಹಂತದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಅದನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಇಂಡಸ್ಟ್ರಿ ತರ ಮಾಡಿ ಅದನ್ನ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನ ಬಿಟ್ಟು ಇವತ್ತಿನ ದಿನ ಆಯಿಸ್ಟರ್ ಅಣಬೆ ಬಗ್ಗೆ ನಾವು ಮಾಹಿತಿಯನ್ನು ತಗೋಣ. ಈ ಒಂದು ಆಯಿಸ್ಟರ್ ಅಣಬೆಯನ್ನ ಮನೆಯಲ್ಲೇನೆ 35 ದಿನದಲ್ಲಿ ಕಮ್ಮಿ ಖರ್ಚಿನಲ್ಲಿ ಬೆಳೆದು ನಾವು ಆದಾಯವನ್ನು ಪಡ್ಕೋಬಹುದಾಗಿರುತ್ತೆ. ಈ ಒಂದು ಆಯಿಸ್ಟರ್ ಅಣಬೆ ನಮ್ಗೆ ಒಂದು 35 ದಿನದಲ್ಲಿ ಯಾವ ರೀತಿ ತಗೋಬಹುದು ಅಂತಂದ್ರೆ, ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಭತ್ತದ ಹುಲ್ಲು, ಅಣಬೆ ಬೀಜ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಪ್ಲಾಸ್ಟಿಕ್ ಕವರ್ಗಳು ಈ ಒಂದು ಅಣಬೆ ಕೃಷಿ ಮಾಡಲಿಕ್ಕೆ ಬೇಕಾಗಿರ್ತದೆ. ಅಣಬೆ ತಿನ್ನೋದ್ರಿಂದ ನಮ್ಗೆ ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಸ್ ಇಂದ ಅಥವಾ ನಾವು ಏನು ಮಾಲು, ಮೊಸರು, ಮೊಟ್ಟೆ ಈ ಬಿಳಿ ಪದಾರ್ಥಗಳನ್ನ ಏನ್ ತಿಂತಾ ಇಲ್ಲ, ಆ ಕಾರಣಕ್ಕೋಸ್ಕರ ಸ್ನಾಯು ನೋವುಗಳು ಅಥವಾ ಕೈಕಾಲು ನೋವುಗಳನ್ನ ನಾವು ಅನುಭವಿಸ್ತಾ ಇದೀವಿ. ಇದಕ್ಕೆ ನಾವೇನ್ ಮಾಡ್ತೀವಿ, ಮೆಡಿಕಲ್ ಶಾಪ್ಸ್ ಗಳಲ್ಲಿ ಹೋಗಿ ನಾವು ಮಾತ್ರೆಗಳನ್ನ ತಗೊಂಡು ನುಂಗಿ ಆ ನೋವುಗಳನ್ನ ಕಂಟ್ರೋಲ್ ಮಾಡ್ತಾ ಇದೀವಿ. ಆದ್ರೆ ಅಣಬೆಯನ್ನ ನಾವೇನಾದ್ರೂ ನಮ್ಮ ಪ್ರತಿದಿನ ನಮ್ಮ ತಟ್ಟೆಯಲ್ಲಿ ಉಪಯೋಗಿಸಿದೆ ಆದಲ್ಲಿ ಈ ರೀತಿಯ ಏನು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಸ್ ಅಥವಾ ಕೈಕಾಲು ನೋವುಗಳ ಸಮಸ್ಯೆ ಏನಿದೆ ಅದನ್ನ ನಾವು ಬಗೆಹರಿಸ್ಕೋಬಹುದಾಗಿರುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ನಾರಿನಾಂಶ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಪಚನ ಕ್ರಿಯೆ, ಹೊಟ್ಟೆ ನೋವಿನ ಸಮಸ್ಯೆಗಳನ್ನ ನಾವು ಕೂಡ ನಿರ್ವಹಣೆ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಇದರಲ್ಲಿ ಬಿಳಿ ಅಂಶ ಏನು ವೈಟ್ ಅಂತ ಏನ್ ಕರಿತೀವಿ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇರೋದ್ರಿಂದ ನಮ್ಗೆ ನೋವುಗಳು ಕೂಡ ಕಮ್ಮಿ ಆಗ್ತದೆ. ಈ ನಿಟ್ಟಿನಲ್ಲಿ ಅಣಬೆಯನ್ನ ನಾವು ಎಲ್ಲಾದ್ರೂ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಇದನ್ನ ನಾವು ಲಾಭದಾಯಕ ಕೃಷಿಯನ್ನಾಗಿ ಕೂಡ ಮಾಡಬಹುದಾಗಿರುತ್ತೆ. ಯಾವ ರೀತಿ ಲಾಭದಾಯಕ ಕೃಷಿಯನ್ನ ಮಾಡಬಹುದು ಅಂತಂದ್ರೆ, ಈ ಅಣಬೆಯನ್ನ ಕೃಷಿ ಮಾಡಲಿಕ್ಕೆ ಕಮ್ಮಿ ಖರ್ಚು ಬೇಕಾಗಿರ್ತದೆ. ಹೆಂಗೆ? ಭತ್ತದುಲ್ಲು, ಪ್ಲಾಸ್ಟಿಕ್ ಕವರು, ಅಣಬೆ ಬೀಜ, ಈ ಮೂರೇ ವಸ್ತು ಈ ಒಂದು ಅಣಬೆ ಕೃಷಿಗೆ ಬೇಕಾಗಿರುವಂತದ್ದು. ಈ ಭತ್ತದುಲ್ಲನ್ನ ನಾವು ತಗೋಬಂದು ಒಂದು 2-3 ಇಂಚ್ ಮುಂಚೆಗೆ ಈ ಭತ್ತದುಲ್ಲನ್ನ ಕಟ್ ಮಾಡಿ ಅದನ್ನ ಒಂದು ದಿನ ತಣ್ಣೀರಲ್ಲಿ ನೆನೆಸಿ ಮಾರನೇ ಬೆಳಗ್ಗೆ ದಿನ ತಣ್ಣೀರಿಂದ ತೆಗೆದು ಅದನ್ನ ನಾವು ಬಿಸಿನೀರಿನಲ್ಲಿ ಒಂದು ಅರ್ಧ ಗಂಟೆ ಕುದಿಸಿ ಆಮೇಲೆ ಆ ಬಿಸಿ ನೀರಿಂದ ತೆಗೆದು ಅದನ್ನ ನಾವು ಸೋರ್ ಹಾಕಿ ಆ ನೀರಿನ ತೇವಾಂಶವನ್ನ ತೆಗಿಬೇಕಾಗುತ್ತೆ. ಪೂರ್ತಿ ಅಲ್ಲ, ಒಂದು 60% 50% ತೇವಾಂಶವನ್ನ ತೆಗೆದು ಹೆಂಗೆ ಅಂದ್ರೆ ಭತ್ತದುಲ್ಲನ್ನ ಹಿಂಡಿದ್ರೆ ನಮ್ಮ ಬೆರಳು ಸಂದಿ ನೀರ್ ಬರಬಾರ್ದು, ಆ ಒಂದು ಮಟ್ಟಕ್ಕೆ ನಾವು ಅದನ್ನ ಒಣಸ್ಕೋಬೇಕಾಗುತ್ತೆ. ಯಾಕೆ ನೀರಿನಲ್ಲಿ ನೆನೆಸಬೇಕು ಅಂತಂದ್ರೆ ಭತ್ತದ ಹುಲ್ಲು ನೀರನ್ನ ಹಿಡಿದಿಟ್ಕೋಬೇಕು, ಅಬ್ಸರ್ವ್ ಮಾಡ್ಕೋ ಕಾರಣಕ್ಕೋಸ್ಕರ ನಾವು ಭತ್ತದುಲ್ಲನ್ನ ನಾವು ಹಿಂದಿನ ನೆನೆಸ್ಕೋಬೇಕಾಗುತ್ತೆ. ಯಾಕೆ ಭತ್ತದುಲ್ಲನ್ನ ನಾವು ಬಿಸಿನೀರಲ್ಲಿ ಬೇಯಿಸಬೇಕು ಅಂದ್ರೆ ಆ ಭತ್ತದುಲ್ಲು ಜಮೀನಲ್ಲಿ ಇರುತ್ತೆ, ಇನ್ನೊಂದೆಲ್ಲ ಕೊಟ್ಟಿಗೆಲ್ ಹಾಕಿರ್ತೀವಿ, ಇನ್ನೊಂದೆಲ್ಲೋ ಹೊಡ್ಡಲ್ ಹಾಕಿರ್ತೀವಿ, ಅಲ್ಲಿ ಬೇರೆ ಕ್ರಿಮಿಕೀಟಗಳು ಆ ಭತ್ತದುಲ್ ಮೇಲೆ ಕೂತಿರುತ್ತೆ. ಈ ಒಂದು ಅಣಬೆ ಕೂಡ ಜೀವಾಣು ಆಗಿರೋದ್ರಿಂದ ಬೇರೆ ಜೀವಾಣು ಈ ಒಂದು ಜೀವಾಣು ಕಾಂಪಿಟೇಷನ್ ಆಗುತ್ತೆ, ನಮ್ಮ ಅಣಬೆ ಬೆಳೆಯಕ್ ಬಿಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಒಂದು ಹುಲ್ಲನ್ನ ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಸಿ ನೀರಲ್ಲಿ ಈ ಹುಲ್ಲನ್ನ ಬೇಯಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ಬೇಯಿಸ್ಕೊಂಡಿದ್ದ ಹುಲ್ಲನ್ನ ನೆರಳಲ್ಲಿ ನೆನೆಸಿ ಪ್ಲಾಸ್ಟಿಕ್ ಕವರ್ನಲ್ಲಿ ಪದರ ಪದರವಾಗಿ ತುಂಬಬೇಕಾಗುತ್ತೆ. ಸುಮಾರು 12 inch ಅಗಲ ಒಂದು 14 inch ಅಂಗಳದ ಒಂದು ಪ್ಲಾಸ್ಟಿಕ್ ಕವರ್ ನ ನೀವು ತಗೊಂಡು ಒಂದು ಪದರ ನೀವು ಭತ್ತದ ಹುಲ್ಲನ್ನ ತುಂಬಿದ್ರೆ ಬಾರ್ಡರ್ಗೆ ಸುತ್ತ 1 inch ನೀವು ಜಾಗವನ್ನ ಕೊಟ್ಕೊಂಡು ಸುತ್ತ ಬಾರ್ಡರ್ ಅಲ್ಲಿ ನೀವು ಅಣಬೆ ಬೀಜವನ್ನ ಉದುರಿಸಬೇಕಾಗುತ್ತೆ. ಮತ್ತೆ ಅದ್ರ ಮೇಲೆ ಮತ್ತೆ ಹುಲ್ ತುಂಬಿ ಅಣಬೆ ಬೀಜವನ್ನ ಉದುರಿಸಿ, ಮತ್ತೆ ಇನ್ನೊಂದು ಪದರ ಹುಲ್ ತುಂಬಿ ಅಣಬೆ ಬೀಜವನ್ನ ಉದುರಿಸಿ, ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ 4-5 ಪದರ ಹುಲ್ಲು ಮತ್ತೆ ಅಣಬೆ ಬೀಜವನ್ನ ಹಾಕಿ ಟೈಟ್ ಆಗಿ ಕಟ್ಟಿ ನೀವು ಸ್ವಚ್ಛವಾದ ಜಾಗದಲ್ಲಿ ಇಟ್ಟರೆ ಆ ಒಂದು ಗಾಳಿ ಹೋಗಿ ಮತ್ತೆ ಬರ್ಲಿಕ್ಕೋಸ್ಕರ ಅಣಬೆ ಅದರಿಂದ ಮೂಲಕ ಹೊರ ಬರ್ಲಿಕ್ಕೋಸ್ಕರ ಒಂದು 5-6 ತೂತವನ್ನು ಮಾಡಿ ಸ್ವಚ್ಛವಾದ ಜಾಗದಲ್ಲಿ ಇಟ್ಟರೆ 20 ದಿನಕ್ಕೆ ನಿಮ್ಗೆ ಆ ಮೈಸೀಲಿಯಂ ಅಣಬೆ ಪೂರ್ತಿ ಹುಲ್ಲಿನ ಇದರಲ್ಲಿ ಬೆಳ್ಕೊಂಡಿರುತ್ತೆ, 20 ದಿನಕ್ಕೆ ಅಣಬೆ ಬರ್ಲಿಕ್ಕೆ ಶುರುವಾಗಿರುತ್ತೆ. ನೀವು ಅವಾಗ ಪ್ಲಾಸ್ಟಿಕ್ ಕವರ್ನ ನೀವು ಕತ್ರಿಯ ತಗೊಂಡು ಕಟ್ಟಾದ್ರೂ ಮಾಡಬಹುದು, ಇಲ್ಲ ಅಂತಂದ್ರೆ ಆ ಎಲ್ಲೆಲ್ಲಿ ಅಣಬೆಯ ಮೊಗ್ಗು ಬಂದಿರುತ್ತೋ ನಿಧಾನವಾಗಿ ಅಣಬೆ ಮೊಬ್ಬಿಗೆ ಟಚ್ ಆಗದೇ ಆ ಬ್ಲೇಡ್ ಅಲ್ಲಿ ಅಥವಾ ಕತ್ರಿಯಲ್ಲಿ ಅದನ್ನ ನಾವು ಎಕ್ಸಾಕಾರವಾಗಿ ಕಟ್ ಮಾಡಿದ್ದೆ ಅದಲ್ಲಿ ಅಲ್ಲಿ ಅಣಬೆ ಬರ್ತದೆ. ಹಿಂಗೆ ಒಂದು ಪ್ಯಾಕೆಟ್ ಇಂದ 3-4 ಬೆಳೆಗಳನ್ನ ನಾವು ಕಟಾವ್ ಮಾಡ್ಕೋಬಹುದಾಗಿರುತ್ತೆ. ನನ್ನ ಫೋನ್ ನಂಬರ್ 9845522868. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6-digit ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕ ಟಿಎಸ್ ಪ್ರದೀಪ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕರಾದಂತಹ ಟಿಎಸ್ ಪ್ರದೀಪ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿ ಜೊತೆಗೆ ಕೃಷಿಗೆ ಪೂರಕವಾಗಿ ಉಪಕಸವಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್. ಪ್ರದೀಪ್ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರ? ಆಕ್ಚುಲಿ ಬೇಸಿಕಲಿ ನಾನು ಬಿಇ ಸಿವಿಲ್ ಆಗಿತ್ತು, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆ ಅವರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ರಿಸೈನ್ ಮಾಡಿ ಈಗ 8 ಆಯ್ತು ಊರಿಗೆ ಬಂದು. ಇಲ್ಲಿಗೆ ಬಂದಾದ್ಮೇಲೆ ನಮ್ದು 12,000 ಕೋಳಿ ಫಾರಂ ಇತ್ತು, ಅದನ್ನ ನಾವು ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಮತ್ತೆ 4 shed ಕಟ್ಸ್ಬಿಟ್ಟು ಒಂದು 36,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಇವತ್ತಿನ ದಿನ. ಈಗ ಇಂಜಿನಿಯರ್ ಕೋರ್ಸ್ ಮುಗಿಸಿದ್ರೆ ನೀವು ಬೆಂಗಳೂರಲ್ಲಿ ಒಂದು ವೃತ್ತಿ ಇತ್ತಪ್ಪ ಅಂದ್ರೆ ಕೈ ತುಂಬಾ ನಿಮಗೆ ಸಂಬಳ ಬರೋದು, ಆದಾಯ ಕಾಣ್ತಾ ಇದ್ರಿ, ಅಂತ ಒಂದು ಕೆಲಸ ಬಿಟ್ಟು ಕೃಷಿಗೆ ಯಾಕೆ ಇಷ್ಟೊಂದು ಆಸಕ್ತಿ ಬಂತು ನಿಮಗೆ? ಅಂದ್ರೆ ತಂದೆ ಅವ್ರಿಗೆ ಹುಷಾರಿರ್ಲಿಲ್ಲ, ಹಂಗಾಗಿ ಅಲ್ಲಿಂದ ಬಂದ ಮೇಲೆ ಏನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕಂತ ಹೇಳಿ ಕೋಳಿ ಫಾರಂ ಮಾಡಿದ್ವಿ. ಪ್ರದೀಪ್ ಅವರೇ, ಒಟ್ಟಾರೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ, ಏನೇನು ಬೆಳಿತೀರಾ ನೀವು? ಸರ್, ನಮ್ದು ಒಂದು 26 acres ಕೃಷಿ ಭೂಮಿ ಇದೆ. ಅಡಿಕೆ ಬೆಳಿತೀವಿ, ಪಪ್ಪಾಯಿ, ದಾಳಿಂಬ್ರೆ, ತೆಂಗು, ಮೆಕ್ಕೆಜೋಳ. ಈಗ 26 acres ಜಮೀನು ಅಂತಂದ್ರೆ ಅಷ್ಟು ನೀರಾವರಿನೇ ಬರುತ್ತಾ? ಒಂದು 6 acres ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ನೀರಾವರಿ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಣ್ಣ ತಮ್ಮಂದ್ರ ನೀವು? ನಮ್ಮ ತಂದೆಗೆ ನಾನು ಒಬ್ಬನೇ ಮಗ. ಈಗ ಒಬ್ಬರೇ ಆಗಿರೋದ್ರಿಂದ ಅನಿವಾರ್ಯ ಬೆಂಗಳೂರು ಬಿಡುವಂತ ಒಂದು ಪರಿಸ್ಥಿತಿ ಬಂತು ನಿಮ್ಗೆ ಅಲ್ವಾ? ಹೌದೌದು, ಖಂಡಿತ ಸರ್. ಈಗ 26 ಎಕರೆ ಕೃಷಿ ಜಮೀನನ್ನ ಜೊತೆಗೆ ಈ ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಾ? ಹೆಂಗೆ ಅಂತ ಅಂದ್ರೆ, ಇವತ್ತಿನ ಲೇಬರ್ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಆದ್ರೂ ನಾವು ಸ್ವಲ್ಪ ಜನಗಳಿಗೆ ಎಲ್ಲ ಹತ್ತಿರವಾಗಿದ್ದು ಅವರಿಗೆ ಬೇಕಾಗಿರ್ತಕ್ಕಂಥದ್ನ ಇದ್ ಮಾಡ್ಕಂತ ಅವ್ರಿಗೆ ಸಹಕಾರ ಮಾಡಿ ನಮಗೂ ಬೇಕಾಗಿದ್ದನ್ನ ಸಹಕಾರ ಮಾಡಿಸ್ಕಂತ ಹಂಗೂ ಹಿಂಗೂ ನಡೆಸ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಇವತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಲೇಬರ್ ಸಮಸ್ಯೆ ಇದೆ, ಆದರೂ ಏನು ತೊಂದರೆ ಇಲ್ಲ ಸರ್. ಜಮೀನು ಕಡೆನೂ ನಡೀತಾ ಇದೆ, ಇದು ಫಾರ್ಮಲ್ಲೂ ನಡೀತಾ ಇದೆ. ಈಗ ಕೃಷಿಗೆ ಉಪಕಸಬಾಗಿ ಈ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಕೋಳಿ ಸಾಕಾಣಿಕೆ ಇದು ಮೇಲತ್ವವಾಗಿ ಏನಂದ್ರೆ ಸರ್, ಲಾಭದಾಯಕ ಸರ್. ರೇಟ್ ಚೆನ್ನಾಗಿ ಸಿಕ್ತು ಅಂದ್ರೆ ಇದರಂತ ದುಡಿಮೆ ಇನ್ನು ಯಾವ ಬೇರೆ ಯಾವ್ದು ಇರಲ್ಲ. ಆಮೇಲೆ ಇದು 45 ದಿನದಲ್ಲೇ ಬೆಳೆ ಸಿಕ್ಕೋಗ್ಬಿಡುತ್ತೆ ಸರ್. ಅದಾದ್ಮೇಲೆ ನಮಗೆ ಅಲ್ಲಿ ಕೆಲಸ ಇರಲ್ಲ, ಮತ್ತೆ ಶೆಡ್ ಕ್ಲೀನ್ ಮಾಡಿ ರೆಡಿ ಮಾಡಿ ಮತ್ತೆ ಆಮೇಲೆ ಕೋಳಿ ಬೆಳೆಯೋಕ್ಕೆ ಮತ್ತೆ ಒಂದು 15 ದಿನ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗೆ ನಾವು ರೆಸ್ಟ್ ತಗೊಂಡು ಮತ್ತೆ ಹೊಸದಾಗಿ ಮತ್ತೆ ಇದನ್ನ ಸ್ಟಾರ್ಟ್ ಮಾಡ್ಕೋಬೋದು. ಹಂಗಾಗಿ ಸ್ವಲ್ಪ ಗ್ಯಾಪು ಸಿಗುತ್ತೆ ಮನುಷ್ಯನಿಗೆ. ಆಮೇಲೆ ಇದು ಲಾಭದಾಯಕವಾಗೂ ಇರುತ್ತೆ ರೇಟ್ ಚೆನ್ನಾಗಿ ಸಿಕ್ಕರೆ. ಚೆನ್ನಾಗಿ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಯಾವುದು ಬೇಡ ಇದ್ರ ಮುಂದೆ, ಆ ತರ ಹೊಡ್ತಾ ಬೀಳುತ್ತೆ. ರೇಟ್ ಚೆನ್ನಾಗಿ ಸಿಕ್ತು ಅಂದ್ರೆ ಇದ್ರಂತ ಲಾಭದಾಯಕವಾಗಿ ಇನ್ನೊಂದು ಯಾವ್ದು ಇಲ್ಲ. ಈಗ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಬೆಂಗಳೂರು ಬಿಟ್ಟು ಬಂದ್ಮೇಲೆ ಡೇ ಬೈ ಡೇ ಹಿಂಗೆ ಕಳೀತಾ ಇತ್ತು. ನಾವು ಏನಾದ್ರೂ ಒಂದು ಮಾಡ್ಬೇಕಂತ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ, ಕಟ್ಸೋಣ ಅಂತ ಹೇಳಿ ಮಾಡಿದ್ವಿ. ಅದು ಕಟ್ಟಕ್ಕೆ ಇನ್ನು 4 ಮಂತ್ಸ್ ಆಯ್ತು ಕಟ್ಟಕ್ಕೆ. ಮನೆ ಕಟ್ಟಲಿಕ್ಕೆ 4 ಮಂತ್ಸ್ ಆಯ್ತು, ಇನ್ನು ಮೆಷ್ ಎಳೆದಿರ್ಲಿಲ್ಲ ಲೇಬರ್. ಅವಾಗ ಅವ್ರಿಗೂ ಸಮಸ್ಯೆ ಇತ್ತು ಕಟ್ಟೋರ್ಗು. ಅವ್ರು ಎಳಿತೀವಿ ಎಳಿತೀವಿ ಅಂತ ಹಿಂಗೆ ಟೈಮ್ ತಗೊಂಡ್ರೆ ಸರಿ ನಾವು ಆಯ್ತು ಅಂತ ಮೆಷ್ ಇನ್ನು ಎಳೆದಿರಲಿಲ್ಲ, ಅದ್ರೊಳಗೆ ಕೋಳಿ ಬಿಟ್ಟಿದ್ವಿ. ಅದಾದ್ಮೇಲೆ ಅವರು ಡೇ ಬೈ ಡೇ ಅವ್ರ ಕೆಲಸ ಅವ್ರು ಮುಗಿಸ್ಕೊಂಡು ಹೋದ್ರು, ನಮ್ಮ ಕೆಲಸ ನಾವು ಈಗ ಸ್ಟಾರ್ಟ್ ಮಾಡಿ ಮಾಡ್ತಾನೆ ಇದೀವಿ. ಈಗ ಮನೆ ಅಂತಂದ್ರೆ ಯಾವ ಗಾತ್ರದಲ್ಲಿ ಕಟ್ಟಿದ್ರೆ ನೀವು ಸರ್? ಅದು ಬಂದು 25x265 ಅಡಿ ಇದೆ ಸರ್ ನಮ್ಮ ಶೆಡ್. ಒಂದು ಶೆಡ್ಡಿನ ಅಳತೆ ಇದು, ಆ ತರದ 6 ಇದಾವ್ ಸರ್. ಈಗ ಒಂದು ಶೆಡ್ ನಲ್ಲಿ ಎಷ್ಟು ಕೋಳಿ ಸಾಕಾಣಿಕೆ ಮಾಡಬಹುದು? ಒಂದು ಶೆಡ್ ಅಲ್ಲಿ 6,000 ಕೋಳಿ ಸಾಕಾಣಿಕೆ ಮಾಡಬಹುದು ಸರ್. ಆಮೇಲೆ ಪ್ರತಿ ಶೆಡ್ ಅಲ್ಲೂ 6,000 ಅಂದ್ರೆ 36,000 ಒಟ್ಟು 6 ಶೆಡ್ ಇದಾವೆ, 6,000 36,000 ಆಗುತ್ತೆ ಸರ್. ಈಗ ಪ್ರಾರಂಭದಲ್ಲಿ 12,000 ಅಷ್ಟೇ ಕೋಳಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಯಾಕೆ ಹೆಚ್ಚು ಯಾಕೆ ಮಾಡ್ಬೇಕು ಅಂತ ಅನಿಸ್ತು? ಅದು ಚೆನ್ನಾಗಿ ಅನಿಸ್ತು ಸರ್, ಎಲ್ಲರಿಗೂ ಒಲಿಯಲ್ಲ. ಕೆಲವರಿಗೆ ಅದು ನಮಗೆ ಏನೋ ನಮಗೆ ಒಲಿತು ಅದು. ಅದು 12,000 ಮಾಡಿ ನೋಡಿದ್ವಿ, ಅದು ನಮಗೆ ಹೌದು ಇದು ಲಾಭದಾಯಕ ನಮಗೆ ಒಲಿತತೆ ಅಂತ ಅದರಿಂದ ಗೊತ್ತಾಯ್ತು. ಹಂಗಾಗಿ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದ್ವಿ, ಅದರಿಂದ ಮತ್ತೆ ನೆಕ್ಸ್ಟ್ ಲಾಭದಾಯಕ ಸ್ವಲ್ಪ ಆಯಿತು ಸರ್. ವರ್ಷದಲ್ಲಿ ಯಾವಾಗಲೂ ಎಲ್ಲ ಟೈಮು ಸಿಗಲ್ಲ ಸರ್, ಒಂದ್ಸರಿ ಎರಡು ಸರಿ ಬೆಳೆ ಚೆನ್ನಾಗಿ ಸಿಗುತ್ತೆ, ನೋಡ್ಬಿಟ್ಟು ಹಾಕಬೇಕು. ಪ್ರತಿ ಸಾರಿನೂ ಬಿಟ್ಬಿಟ್ಟು ಕೈ ಸುಟ್ಕೊಳ್ಳೋದಲ್ಲ, ಅದನ್ನು ಹಿಂದೆ ಮುಂದೆ ನೋಡಿ ಯಾವ ಟೈಮಲ್ಲಿ ರೈಟ್ ಟೈಮಲ್ಲಿ ಹಾಕಿದ್ರೆ ಕರೆಕ್ಟಾಗಿ ರೇಟ್ ಸಿಗುತ್ತೆ ಅಂತ ಯೋಚನೆ ಮಾಡಿ ಮಾಡಿದ್ರೆ ಅದಕ್ಕೆ ಒಳ್ಳೆ ಲಾಭದಾಯಕ ಇದೆ. ಈಗ ಪ್ರಾರಂಭದಲ್ಲಿ ಸಾಕಷ್ಟು ಖರ್ಚು ಇರಬಹುದು, ಒಂದು ಶೆಡ್ ಮಾಡ್ಬೇಕಂತಂದ್ರೆ ಎಷ್ಟು ಖರ್ಚು ಬಂತು ನಿಮಗೆ? ಒಂದು ಶೆಡ್ ಮಾಡೋಕ್ಕೆ ಈಗ 6 ವರ್ಷದ ಕೆಳಗೆ 12 ಲಕ್ಷ ಖರ್ಚು ಬಂದಿತ್ತು. ಹೈಟೆಕ್ ಮಾಡಿದ್ದೀವಿ, ಪೈಪ್ ಸಿಸ್ಟಮಲ್ಲಿ ಆಮೇಲೆ ತಗಡು ಸಿಮೆಂಟ್ ಶೀಟ್ ಹಾಕಿ ಮಾಡಿರೋದು, ಅದು 12 ಲಕ್ಷ ಖರ್ಚು ಬಂದಿತ್ತು. ಆಮೇಲೆ ಒಳಗಡೆ ಕೋಳಿಗೆ ನಿಪ್ಪಲ್ ಸಿಸ್ಟಮ್ ಮಾಡಿದ್ವಿ ಸರ್, ನೀರು ಕುಡಿಲಿಕ್ಕೆ ಮೊದಲು ಆಟೋ ಡ್ರಿಂಕರ್ ಇದ್ವು, ಈಗ ನಿಪ್ಪಲ್ ಸಿಸ್ಟಮ್ ಮಾಡಿದ್ವಿ. ಎಲ್ಲ ಆಟೋಮೆಟಿಕ್ ಮಾಡಿದ್ವಿ, ಫೀಡ್ ಮಾತ್ರ ನಾವು ತಗೊಂಡೋಗಿ ಹಾಕೋದು. ಕೋಳಿ ಅಂತಂದ್ರೆ ಓನ್ ಆಗಿ ಸಾಕಾಣಿಕೆ ಮಾಡಿದ್ರ ಯಾವ್ದಾದ್ರು ಕಂಪ್ನಿ ಮುಖಾಂತರ ಸಾಕಾಣಿಕೆ ಮಾಡಿದ್ರ? ಇಲ್ಲ ಸರ್, ನಮ್ ಮೊದ್ಲಿಂದ ಓನ್ ಆಗಿ ಎಷ್ಟು ಕೋಳಿ ಸಾಕಾಣಿಕೆ ಮಾಡೋದು, ನಾವು ಯಾವ್ದೇ ತರ ಕಂಪ್ನಿ ಕೊಟ್ಟಿಲ್ಲ. ಅದು ಲಾಸೋ ಲಾಭನೋ ಏನೇ ಆಗ್ಲಿ, ಒಬ್ಬ ವ್ಯಕ್ತಿಗೆ ಅದರಲ್ಲಿ ಗೊತ್ತಾಗೋದೇನು ಅಂತಂದ್ರೆ ಅವನು ಆಳದ ಹೋಗಿ ಇಳಿದಾಗ. ಈಗ ನಾನು ಅದರಲ್ಲಿ ಮಾಡ್ತಾ ಇದ್ದೀನಿ ಅಂತ ಕಂಪ್ನಿ ಕೊಟ್ಟರೆ ಅದರಿಂದ ಏನೂ ಗೊತ್ತಾಗಲ್ಲ. 4 ರೂಪಾಯಿ ಅವನೇನೋ ಕಮಿಷನ್ ಕೊಡ್ತಾನೆ, ಅದರಿಂದ ತಗೋಬೇಕು ನಾವು. ಸರಿ ಓಕೆ ಇಷ್ಟು ಅಂತ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ, ಅವರ ಲಾಸ ಲಾಭನೂ ಅವ್ರಿಗೆ ಬರೋ ದುಡ್ಡು ಬರ್ತಾ ಇರುತ್ತೆ. ಬಟ್ ಇದರಲ್ಲಿ ನಾವು ಸ್ವಂತವಾಗಿ ಮಾಡೋದ್ರಿಂದ ಅದರಲ್ಲಿ ಲಾಸು ಲಾಭ, ಲಾಭ ಬಂದರೆ ಎಷ್ಟು ಬರುತ್ತೆ, ಲಾಸ್ ಆದರೆ ಎಷ್ಟಾಗುತ್ತೆ ಅನ್ನೋದು ಸ್ವಂತವಾಗಿ ಮಾಡಿದಾಗಲೇ ಆ ವ್ಯಕ್ತಿಗೆ ಅದರ ಬಗ್ಗೆ ಈ ಮಾರ್ಕೆಟಲ್ಲಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಈ ಸಾಕಾಣಿಕೆಯಲ್ಲಿ ಇದರಲ್ಲಿ ಏನು ಆಳವಾಗಿದೆ ಅನ್ನೋದು ಗೊತ್ತಾಗೋದು. ಅಂದ್ರೆ ಎಲ್ಲರೂ ನಾವು ಓನ್ ಆಗಿ ಮಾಡ್ಬೇಕಂತಂದ್ರೆ ಆರ್ಥಿಕ ಸಮಸ್ಯೆ ಇರುತ್ತೆ ಅಲ್ವಾ? ಹೌದೌದು, ಖಂಡಿತವಾಗ್ಲೂ ಆರ್ಥಿಕ ಸಮಸ್ಯೆ ಇರುತ್ತೆ. ಅದರಲ್ಲೂ ಅವರವರ ತಕ್ಕನಂಗೆ, ಈಗ ನನಗೆ ಆರ್ಥಿಕ ಸಮಸ್ಯೆ ಇದೆ, ನನಗೆ 6,000 ಶೆಡ್ ಇದೆ, ನನಗೆ ಬೆಳೆಯಕ್ಕೆ ಆಗ್ತಾ ಇಲ್ಲ. ಸರಿ ಓಕೆ, ಆರ್ಥಿಕ ನನಗೆ ಈಗ 2,000 ಬೆಳಿಬೋದು, ನನ್ನ ಹತ್ರ ಅಷ್ಟು ಅಮೌಂಟ್ ಇದೆ, 2,000 ಬಿಟ್ಕೊಳ್ರಿ, ನಿಮ್ಗೆ 2,000 ಆಗ್ತದಾ, 2,000 ಮಾಡಿ, 6,000 ಮಾಡ್ಬೇಕಂತ ಯಾರು ರೂಲ್ಸ್ ಮಾಡಿಲ್ಲ. ನಿಮ್ದೇ ಸ್ವಂತ, ನೀವು ಬೆಳೆದ್ರೆ ಏನ್ ಬೆಳಿತೀರೋ ಅದು ನಿಮ್ದು. 6,000 ಬೆಳೆದ್ರು ನಿಮ್ದೇ, 2,000 ಬೆಳೆದ್ರು ನಿಮ್ದೇ. ಕಂಪ್ನಿ ಅವನು ಏನು ಮಾಡ್ತಾನೆ, ಕೊಡೋದು ಕೊಡ್ತಾನೆ, ಎಲ್ಲದು ಮಾಡ್ತಾನೆ. ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು, ರಿಸಲ್ಟ್ ಚೆನ್ನಾಗಿ ಬಂದರೆ ಅವ್ನಿಗೆ ದುಡ್ಡು ಕೊಡ್ತಾನೆ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಅದರಲ್ಲೂ ಡಿಡಕ್ಷನ್ ಮಾಡ್ತಾರೆ. ನಾವು ಮಾಡೋದು ಅಲ್ಲೇದ ಅಲ್ಲಿಗೆ ಆಗುತ್ತೆ ಕಂಪ್ನಿಯಲ್ಲಿ. ಅದು ಕೆಲವು ಬಹಳ ಜನಕ್ಕೆ ಗೊತ್ತಿಲ್ಲ. ಈಗ ಅದೇ ನೀವು ಹೇಳಿದ್ರಲ್ಲ ಆರ್ಥಿಕ ಸಮಸ್ಯೆ ಇರೋದ್ರಿಂದಾಗಿ ಅದು ಆ ಜನ ಏನ್ ಮಾಡ್ತಾ ಇದಾರೆ ಈ ತರ ಹಿಂಗ್ ಬೇರೆಯವ್ರಿಗೆ ಕೊಡ್ತಾರೆ. ಈಗ ಒಂದ್ 2,000 ಈ ತರ ನಾವು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ಬ್ಯಾಂಕ್ಗಳಿಂದ ಆರ್ಥಿಕ ಸಹಾಯ ಇದೆಯಾ ಅಲ್ವಾ? ಖಂಡಿತವಾಗ್ಲಿದೆ ಸರ್. ನಬಾರ್ಡ್ ಅಲ್ಲೂ ಲೋನ್ ಗಳು ಕೊಡ್ತಾರೆ, ಆಮೇಲೆ ಕೊಕ್ಕೊಟ ಮಂಡಳಿ ಇದೆ, ಅದರಿಂದನು ಚಿಕ್ಸ್ ಮರಿ ಆಮೇಲೆ ಇನ್ನು ಮುಂತಾದವುಗಳು ಅಲ್ಲಿಂದನು ಕೊಡ್ತಾರೆ, ಯಾರು ಬೇಕಾದ್ರೂ ತಗೋಬಹುದು. ಈಗ ನೀವು ಏನಾದ್ರೂ ಆರ್ಥಿಕ ಸಹಾಯ ಬ್ಯಾಂಕ್ ನಿಂದ ಪಡೆದ್ರೆ? ನಾವೇನ್ ತಗೊಂಡಿಲ್ಲ ಸರ್ ಸದ್ಯ. ಪಡೆಯೋದಾದ್ರೆ ಈಗೇನು ಸದ್ಯ ಅವಶ್ಯಕತೆ ಇಲ್ಲ, ಅಗ್ರಿ ಲೋನ್ ಮಾಡಿದೀವಿ ಅದೇ ಸಾಕಾಗ್ತದೆ. ಅಂದ್ರೆ ಕೃಷಿ ಜಮೀನ್ ಮೇಲೆ ನೀವು ಲೋನ್ ತಗೊಂಡಿದ್ರಿ? ಲೋನ್ ತಗೊಂಡಿದ್ದೆ, ಹೌದು ಸರ್. ಈಗ ಕೋಳಿ ಸಾಕಾಣಿಕೆ ಅಂತಂದ್ರೆ ಯಾವ ರೀತಿಯ ಕೋಳಿ ಸಾಕಾಣಿಕೆ ಮಾಡಿದ್ರ? ಏನು ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದ್ರ ಅಥವಾ ಮಾಂಸದ ಕೋಳಿ ಸಾಕಾಣಿಕೆ ಮಾಡಿದ್ರ? ಮಾಂಸದ ಕೋಳಿ ಸಾಕಾಣಿಕೆ, ಬ್ರಾಯ್ಲರ್. ಯಾಕೆ ಬ್ರಾಯ್ಲರ್ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಲೇಯರ್ ಅಲ್ಲಿ ಕಾಸ್ಟ್ ಜಾಸ್ತಿ ಬರುತ್ತೆ. ನಾವು ಒಂದು ಮಧ್ಯಮ ಇದ್ರರು, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಿವಿ. ಫಸ್ಟ್ ಬೇಸಿಕಲಿ ನಾವು ಬ್ರಾಯ್ಲರ್ ಸ್ಟಾರ್ಟ್ ಮಾಡಿದ್ವಿ, ಅದು ಕ್ಲಿಕ್ ಆಯ್ತು. ಅದೇ ಬ್ರಾಯ್ಲರ್ ಅಲ್ಲಿ ಏನಾಗ್ತದೆ ಅಂದ್ರೆ 12 ಲಕ್ಷ ಖರ್ಚು ಬರ್ತದೆ. ಲೇಯರ್ ಅಲ್ಲಿ ಅದು ಡಬಲ್ ಆಗ್ತಾ ಹೋಗುತ್ತೆ, ಡಬಲ್ ಏನು ಜಾಸ್ತಿನೇ ಆಗ್ತದೆ. ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಷ್ಟ ಆಗ್ಲಿಲ್ಲ, ನಮಗೆ ಎಷ್ಟು ತಕ್ಕ ಮಟ್ಟಿಗೆ ಇತ್ತು ಅಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡಿದ್ವಿ. ಈಗ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದ್ರೆ ಅತಿ ಹೆಚ್ಚಿನ ಲಾಭ ತಗೊಳ್ಬಹುದು ಅಂತ ಹೇಳ್ತೀರಾ? ತಗೋಬಹುದು ಸರ್, ಅದರಲ್ಲೂ ಲಾಭ ಇದೆ, ಇದರಲ್ಲೂ ಲಾಭ ಇದೆ. ಆಮೇಲೆ ಲಾಭ ಅನ್ನೋದಕ್ಕಿನ್ನ ಟ್ರಾನ್ಸಾಕ್ಷನ್ ಇದೇನಿದೆಯೋ, ಕೋಳಿ ಅಂತ ಬಂದಾಗ ಇದರಲ್ಲಿ ಫಸ್ಟ್ ಲಾಭ ಅನ್ನೋದಕ್ಕಿನ್ನ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್. ದಿನ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಯಾರು ಬೇಕಾದ್ರೂ ಲೋನ್ ಕೊಡ್ತಾರೆ, ಯಾರು ಬೇಕಾದ್ರೂ ಇದು ಮಾಡ್ತಾರೆ. ಆ ಥರ ಟ್ರಾನ್ಸಾಕ್ಷನ್ ನಡೀತಾ ಇದ್ರೆ ಅದು ಏನು ಕಣ್ಣಿ ಕಾಣಲ್ಲ. ಲಾಭ ಒಂದ್ಸರಿ ಬರುತ್ತೆ, ಒಂದ್ಸರಿ ಹೋಗ್ತತಿ. ಮನುಷ್ಯ ಯಾವುದೇ ಮಾಡಲಿ, ಒಂದ್ಸರಿ ಬರುತ್ತೆ, ಒಂದ್ಸರಿ ಹೋಗ್ತತಿ. ಯಾವಾಗಲೂ ನನಗೆ ಲಾಭನೇ ಬೇಕು ಅಂದರೆ ಯಾವುದು ಇದರಲ್ಲೂ ಲಾಭನೇ ಇಲ್ಲ. ಹಂಗು ಹಿಂಗು ಆಗ್ತಾ ಇರತೈತೆ, ಮಾಡ್ಕೊಂಡು ಹೋಗ್ಬೇಕು. ಲೇಯರ್ ಅಲ್ಲಿ ಏನಾಗ್ತದೆ ಅಂದ್ರೆ ಡೈಲಿ ಮೊಟ್ಟೆಗಳು ಹೋಗ್ತಾ ಇರ್ತದೆ. ಮೊಟ್ಟೆ ಹೋದ ತಕ್ಷಣ ಅಮೌಂಟ್ ಬರುತ್ತೆ, ಡೈಲಿ ಮತ್ತೆ ಫೀಡ್ ಹಾಕ್ತಾರೆ, ಮತ್ತೆ ಮೊಟ್ಟೆ ಹೋಗ್ತದೆ ಅಮೌಂಟ್ ಬರುತ್ತೆ ಫೀಡ್ ಹಾಕ್ತಾರೆ. ಅವ್ರದ್ದು ಆ ಪ್ರೊಸೆಸ್ 6 ತಿಂಗಳವರೆಗೂ ಇರ್ತದೆ. ಒಂದು ಕೋಳಿ ಅದು ಅವರು ಒಂದು ಚಿಕ್ಕ ತಂದು ಅದನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ 6 ತಿಂಗಳು ಬೇಕು. 6 ತಿಂಗಳಿಂದ ಮತ್ತೆ 6 ತಿಂಗಳು ಅದು ಮೊಟ್ಟೆ ಇಡುತ್ತೆ. ಪ್ರತಿ 6 ತಿಂಗಳು ಅದು ದಿನ ಒಂದೊಂದು ಮೊಟ್ಟೆ ಇಟ್ಟರು ಅವ್ರಿಗೆ ಡೈಲಿ 5-6 ರೂಪಾಯಿ ಒಂದು ಮೊಟ್ಟೆಗೆ ಸಿಗುತ್ತೆ. ಅದು ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅವ್ರಿಗೆ. ನಮಗೆ ಬ್ರಾಯ್ಲರ್ಗೆ ಹೆಂಗೆ ಅಂತಂದರೆ ನಾವು ಬಂಡವಾಳ ಹಾಕ್ತಾ ಇರ್ತೀವಿ, 45 ಡೇಸ್ ಆದ್ಮೇಲೆ ನಾವು ಅದನ್ನ ಇನ್ನು ಸೇಲ್ ಮಾಡ್ತೀವಿ, ಅದು ಬರ್ತಕ್ಕಂಥ ಹಣನ ನಾವು ಇಟ್ಕೊಂತೀವಿ. ಆ ಥರ ಆಗ್ತದೆ. ಯಾವುದೇ ರೀತಿಯಾದಂಥ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಅಂದ್ರೆ ಮನೆ ಹತ್ರ ಮಾಡೋಕ್ಕಾಗಲ್ಲ, ಅಂದ್ರೆ ಜಮೀನಲ್ಲೆಲ್ಲ ನೀವು ಶೆಡ್ಗಳು ನಿರ್ಮಾಣ ಮಾಡಿರೋದು? ಹೌದು ಹೌದು ಸರ್, ಊರು ಬಿಟ್ಟು 1 ಕಿಲೋಮೀಟರ್ ಸ್ವಲ್ಪ ದೂರ ಇದ್ರೆ ಒಳ್ಳೇದು. ಅಂದ್ರೆ ನೀರಿನ ವ್ಯವಸ್ಥೆ ಅದೆಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಮೊದಲನೇದಾಗಿ ರೈತನಿಗೆ ಏನ್ ಬೇಕು? ನೀರು ಬೇಕು. ನೀರು ಒಂದಿದ್ರೆ ಏನ್ ಬೇಕಾದ್ರೆ ಜಯಿಸೋದು. ಯಾರೂ ಸಾಲ ಕೊಡೋದು ಬೇಕಿಲ್ಲ, ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ನೀರು ಒಂದಿದ್ರೆ ರೈತ ಏನ್ ಬೇಕಾದ್ರೆ ಬೆಳಿತಾನೆ, ಅವ್ನಿಗೆ ಏನ್ ಬೇಕೋ ಅದನ್ನ ಅವ್ನು ಮಾಡ್ಕಂತಾನೆ. ಈಗ ಜಮೀನಲ್ಲಿ ನೀವು ಈ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಶೆಡ್ಗಳು ನಿರ್ಮಾಣ ಮಾಡಿ, ಅಲ್ಲಿ ಏನಾದ್ರೂ ಸಮಸ್ಯೆಗಳು ಎದುರಿಸ್ತೀರಾ? ಇಲ್ಲ ಸರ್, ಆ ತರ ಏನಿಲ್ಲ. ಅದು ಆಕ್ಚುಲಿ ಒಂದು ಪ್ರೊಸೀಜರ್ ಇದೆ, ಇಷ್ಟಿಷ್ಟ ಅಂತ. ಗ್ರೌಂಡ್ ಲೆವೆಲ್ಗಿಂತ ಒಂದು 1 ಅಡಿ ಹೈಟ್ ಮಾಡಿದ್ರೆ ಶೆಡ್ ಸೈಡಲ್ಲಿ ಸುತ್ತ ಯಾವುದೇ ಹಾವು ಆಗಲಿ ಇನ್ನೊಂದಾಗಲಿ ಯಾವುದು ಬರಲ್ಲ. ಆಮೇಲೆ ಕ್ಲೀನಾಗಿ ಕಾಂಕ್ರೀಟಿಂದ ಪ್ಯಾಕ್ ಮಾಡಿರ್ಬೇಕು. ಹಂಗೆ ಪ್ಯಾಕ್ ಮಾಡಿದ್ರೆ ಒಳಗಡೆ ಯಾವುದು ಬರಲ್ಲ. ನಮಗೆ ಇವತ್ತಿನವರೆಗೂ ಆ ಥರದ್ದೇನು ಸಮಸ್ಯೆ ಕಾಣಿಸಿಲ್ಲ. ಈಗೆಲ್ಲ ಕೋಳಿ ಅಂತಂದ್ರೆ ಎಷ್ಟು ದಿನದ ಕೋಳಿಯನ್ನು ಮರಿ ತರ್ತೀರ ನೀವು ಸರ್? ಅದು ಎಗ್ಗಿಂದ ಹೊರಗಡೆ ಬಂದಿದ ತಕ್ಷಣ ಅವರು ಲಾರಿಗೆ ಲೋಡ್ ಮಾಡ್ತಾರೆ. ಯಾರು ಅವರು ಚಿಕ್ಕ ಆಚರಿಯವರು, ಅವ್ರು ಲಾರಿಗೆ ಲೋಡ್ ಮಾಡ್ತಾರೆ, ಅದನ್ನ ತಗೊಂಬಂದು ಶೆಡ್ ಒಳಗೆ ಇಳಿಸೋದು. ಫಸ್ಟ್ ಡೇ ಅದೇನಾದ್ರು ಫೀಡ್ ತಿನ್ನುತ್ತೆ, ಅದೇನಾದ್ರು ನೀರು ಕುಡಿಯುತ್ತೆ ಅಂದರೆ ಅದು ಫಾರಮ್ಗಳಿಗೆ ಬಂದ ಮೇಲೆ ಮಾತ್ರನೇ. ಅಲ್ಲಿವರೆಗೂ ಅದು ಎಲ್ಲೂ ಫೀಡ್ ತಿಂದಿರಲ್ಲ, ನೀರು ಕುಡ್ದಿರಲ್ಲ. ಈಗ ನೀವೇ ಮೊಟ್ಟೆ ತಂದು ಆ ಥರ ಕಾವು ಅಲ್ಲಿ ಕೊಟ್ಟು ಮರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಿ? ಇಲ್ಲ ಸರ್, ಅದು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದಕ್ಕೆ ಮಿಷಿನರಿ ಬೇಕು. ಆಮೇಲೆ 1-2 ಆದರೆ ಈಗ ಕೋಳಿಯಿಂದ ಕಾವು ಕೊಟ್ಟು ಏನಾದ್ರು ಮಾಡಿಸ್ಬೋದು. ಆದರೆ ಇದು 6,000-5,000 ಅನ್ನೋದು ನಂಬರ್ಸ್ ಜಾಸ್ತಿ ಆಗೋದ್ರಿಂದಾಗಿ ಇದಕ್ಕೆ ಹೆವಿ ಮಿಷಿನರೀಸ್ ಬೇಕು. ಅದು ಬಂದು ಅದರದ್ದೇ ಆದ ಒಂದು ಇದಿದೆ, ರೂಟ್ ಇದೆ. ಅವರು ಕೆಲವರು ಅವರು ಅದನ್ನೇ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದನ್ನು ಅಂದರೆ ಎಗ್ನ ಹ್ಯಾಚ್ ಮಾಡಿ ಮರಿ ಮಾಡೋದು ಆ ಥರ. ಅದು ಅವರು ಒಂದು ಬಿಸ್ನೆಸ್ ಮಾಡಿ ಅದನ್ನು ನಮಗೆ ಸೇಲ್ ಮಾಡ್ತಾರೆ. ನಾವು ಮರಿನ ಇಟ್ಕೊಂಡು ಅದನ್ನು ನಾವು ಡೆವಲಪ್ಮೆಂಟ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಅಂಗಡಿಯವರು ಅದನ್ನ ಇಟ್ಕೊಂಡು ಅವರು ಕಟ್ ಮಾಡಿ ಅವರು ಸೇಲ್ ಮಾಡ್ತಾರೆ, ಜನಗಳು ತಿಂತಾರೆ ಈ ಥರ. ಈಗ ಮರಿ ಅಂತಂದ್ರೆ ಎಲ್ಲಿಂದ ತರ್ತಾರೆ ಅವರು ನಿಮಗೆ ಕೊಡೋಕೆ? ಸರ್, ಮರಿ ಬಂದು ಬೆಂಗಳೂರು, ತಮಿಳುನಾಡು, ಆಂಧ್ರ ಈ ಕಡೆಯಿಂದ ಎಲ್ಲ ಸಿಗುತ್ತೆ. ಈಗ ಮೊಟ್ಟೆಯಿಂದ ಆಗ್ತಾನೆ ಹೊರಗೆ ಬಂದಿರೋಂಥ ಮರಿನ ಅಷ್ಟೇ ನಮಗೆ ತಂದು ಕೊಡ್ತಾರೆ ಅಂತ ಹೇಳಿದ್ರ, ಅಂದ್ರೆ ಸುರಕ್ಷಿತವಾಗಿ ಯಾವ ರೀತಿ ನಿಮ್ಮ ಜಮೀನಿಗೆ ತಂದು ಕೊಡ್ತಾರೆ ಅವ್ರು ಅಲ್ಲಿಂದ? ಸರ್, ಅದು ಫುಲ್ ಪ್ಯಾಕ್ಡ್ ಆಗಿರುತ್ತೆ. ಒಂದು ಬಾಕ್ಸಲ್ಲಿ ಉಲ್ಲನ್ ಇದನ್ನ ಹಾಕಿರ್ತಾರೆ, ಕೆಳಗಡೆ ಪೇಪರ್ ಇದನ್ನ ಹಾಕಿ ಅದರಲ್ಲಿ ಹ್ಯಾಚ್ ಕೌಂಟ್ ಮಾಡಿ ಒಂದು ಬಾಕ್ಸಲ್ಲಿ 68 ಮರಿನ ಹಾಕ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಟ್ಯಾಗ್ ಮಾಡಿ ಯಾರು ಬಿಚ್ಚತಾ ಇರೋಂಗೆ ಕಂಪ್ನಿ ಅವನು ಪ್ಯಾಕ್ ಮಾಡಿ ಇಷ್ಟಿಷ್ಟು ಅಂತ ಅಲ್ಲೇ ಬುಕ್ಕಿಂಗ್ ಆಗಿರುತ್ತೆ. ಬುಕ್ಕಿಂಗ್ ಆದ್ಮೇಲೆ ನನಗೆ 5,000 ಬೇಕಂದ್ರೆ 5,000 ಮರಿ ಒಂದ್ ಕಡೆ ಸಪ್ರೇಟ್ ಆಗಿಟ್ಟು ಫುಲ್ ಪ್ಯಾಕ್ ಮಾಡಿ ಕಳಿಸಿರ್ತಾನೆ. ನಾವು ಇಲ್ಲಿ ಬಂದ್ಮೇಲೆ ನಾವು ಅದನ್ನ ಬಾಕ್ಸ್ ಓಪನ್ ಮಾಡಿ ನೋಡಿದ್ಮೇಲೆ ಫುಲ್ ಕ್ಲೀನ್ ಆಗಿರುತ್ತೆ. ಬಿಟ್ಟು ಆಮೇಲೆ ಶೆಡ್ ಒಳಗೆ ಬಿಟ್ಕೊಂಡು ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಎರಡು ಸತ್ತೋಗಿದ್ರೆ ಅವ್ರಿಗೆ ವಾಪಸ್ ಕೊಟ್ರೆ ಒಂದು ಬಾಕ್ಸ್ ಎಕ್ಸ್ಟ್ರಾ ಹಾಕಿರ್ತಾರೆ, ಅದರಿಂದ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಅವ್ರ ಕಂಪ್ನಿಗೆ ಅಲ್ಲಿ ಲೆಕ್ಕ ಕೊಡ್ಬೇಕು. ಈಗ ಆ ಥರ ಬಾಕ್ಸ್ನಲ್ಲಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾರಲ್ಲ, ಮತ್ತೆ ಅವಕ್ಕೆಲ್ಲ ಗಾಳಿ ಬೇಕಲ್ಲ ಉಸಿರಾಡಕ್ಕೆ? ಗಾಳಿ ಇರುತ್ತೆ ಸರ್, ಅದೆಲ್ಲ ಓಪನ್ ಮಾಡಿ ಬಂದಿರ್ತಾರೆ. ಆಮೇಲೆ ಬಾಕ್ಸ್ಗಳಿಗೆ ಎಲ್ಲ ಹೋಲ್ ಮಾಡಿರ್ತಾರೆ, ತೂತು ಇರುತ್ತೆ, ಸೈಡ್ ಪೂರ್ತಿ ತೂತಿರುತ್ತೆ. ಆಮೇಲೆ ಬರ್ತಕ್ಕಂಥ ಟ್ರಕ್ ಕೂಡ ಸೈಡಲ್ಲಿ ಓಪನ್ ಇರುತ್ತೆ. ಮಳೆ ಆಮೇಲೆ ಬಿಸಿಲು ಮಾತ್ರ ಬೀಳದೆ ಇರೋ ಥರ ಕವರ್ ಮಾಡಿರ್ತಾರೆ. ಗಾಳಿ ಬರ್ತಾ ಇರುತ್ತೆ, ಒಳಗಡೆ ಹೋಗುತ್ತೆ, ಬಾಕ್ಸ್ ಒಳಗೆ ಹೋಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲದನ್ನು ಅವರು ಮಾಡ್ಕೊಂಡೇ ಬಂದಿರ್ತಾರೆ. ಈಗೆಲ್ಲ ಆ ಥರ ಮರಿಗಳನ್ನ ತಂದು ನಿಮ್ಮ ಶೆಡ್ಗಳಿಗೆ ತಂದು ಕೊಡ್ತಾರಪ್ಪ, ನೀವು ಯಾವ ರೀತಿ ಅವನ್ನ ಸಾಕಾಣಿಕೆ ಮಾಡ್ಕೊಳ್ತೀರಾ, ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಮೊದಲನೇದಾಗಿ ಮರಿ ಬಂದ ದಿನಾನೇ ಸ್ವಲ್ಪ ಜಾಗ್ರತೆ ಇರ್ಬೇಕು ಸರ್, ಯಾಕಂದ್ರೆ ಶೀತದಲ್ಲಿ ಬಂದಿರತತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಈಟ್ ಕೊಡಬೇಕು, ಇದ್ಲಿಂದ ಸೋರೆಗೆ ಹಾಕ್ಬಿಟ್ಟು ಸೋರೆಯಿಂದ ಈಟ್ ಕೊಡಬೇಕು. ಆಮೇಲೆ ಫುಲ್ ಕವರ್ ಆಗಿರ್ಬೇಕು ಆ ಮರಿ ಇರ್ತಕ್ಕಂಥ ಜಾಗ. ಅದು ಎಷ್ಟು, ಒಂದು 80-100 feet ಇರುತ್ತೆ. ಶೆಡ್ ಪೂರ್ತಿ ಬಿಡೋದಿಲ್ಲ, ಶೆಡ್ಡಲ್ಲಿ ಒಂದು ಕಾಲ್ ಭಾಗದಲ್ಲಿ ಕಾಲ್ ಭಾಗ ತಗೊಂಡು ಅದರಲ್ಲಿ ಫುಲ್ ಪ್ಯಾಕ್ಡ್ ಆಗಿ ಮಾಡಿ ಅದರಲ್ಲಿ ಹೀಟ್ ಕೊಟ್ಟು, ಹೀಟ್ ಕೊಟ್ಟ ನಂತರ ಮರಿ ಬಿಟ್ಟು ಅದನ್ನ ಒಂದು 8-10 ಹೀಟ್ ಕೊಡಬೇಕು. ಒಂದು 12 ಕೊಟ್ಟರು ಏನು ತೊಂದರೆ ಇಲ್ಲ. ಹೀಟ್ ಕೊಟ್ಟು ಡೇ ಬೈ ಡೇ ಅದ್ರ ವಾತಾವರಣ ಹೆಂಗಿರ್ಬೇಕಂದ್ರೆ ಅದಕ್ಕೆ ಸ್ಪೂರ್ವಕಾಗಿರ್ಬೇಕು. ಹಂಗಿದ್ದಾಗ ಮಾತ್ರ ಮರಿ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಅದು ಒನ್ಸ್ ಒಂದು 12 ಕ್ರಾಸ್ ಆಯ್ತು ಅಂದರೆ ಅದು ಮರಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದಕ್ಕೆ ಗಾಳಿ ಎಷ್ಟು ಅವಶ್ಯಕತೆ ಇದೆ, ನೀರೆಷ್ಟು ಅವಶ್ಯಕತೆ ಇದೆ, ಅದಕ್ಕೆ ತಕ್ಕನಂಗೆ ಅದು ಕೊಡ್ತಾ ಹೋದರೆ ಅದು ಚೆನ್ನಾಗಿ ಬರುತ್ತೆ. ಈಗ ಮರಿ ತಂದು ನಿಮ್ಮ ಶೆಡ್ನಲ್ಲಿ ಬಿಟ್ಟಾಗ ಅಂದ್ರೆ ನೀವು ಏನಾದರೂ ಪ್ರಾರಂಭದಿಂದ ಏನಾದರೂ ಮೆಡಿಸಿನ್ ಈ ತರ ಕೊಡೋದು ಮಾಡ್ತೀರಾ? ಮೆಡಿಸಿನ್ ಅಂದ್ರೆ ಆತರ ಏನಿಲ್ಲ, ಕೆಲವೆಲ್ಲ ಇಂಜೆಕ್ಷನ್ಗಳು ಮಾಡಿಸ್ತಾರೆ ಮುಂದೆ ಯಾವುದೇ ರೋಗ ಬರಬಾರದು ಅಂತೇಳಿ. ವ್ಯಾಕ್ಸಿನ್ ಅದು ಇದನ್ನ ಮಾಡಿ ಕಳಿಸಿರ್ತಾರೆ ಸರ್, ಕಂಪನಿಯಿಂದನೇ ವ್ಯಾಕ್ಸಿನ್ ಮಾಡಿ ಕಳಿಸಿರ್ತಾರೆ. ಆಮೇಲೆ ಇಲ್ಲಿ ಬಂದು ನಾವು ಏನಂದ್ರೆ ಲಿವರ್ ಟಾನಿಕ್ ಅಂತ ಲಿವರ್ ಟಾನಿಕ್ ಬರುತ್ತೆ, ಅದನ್ನ ಹಾಕ್ತಿವಿ. ಆಮೇಲೆ ಕೆಮ್ಮು ಬಂದಾಗ ಅದಕ್ಕೊಂದು ಔಷಧಿ ಇದೆ, ಒಂದ್ 2-3 ತರ ಔಷಧಿ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಫಾರಂಗಳಿಗೆ. ಅದು ವ್ಯಾಕ್ಸಿನ್ ಇಂಜೆಕ್ಷನ್ ಮಾಡಿಸ್ಬೋದು, ಬಟ್ ನಾವು ಇಲ್ಲಿ ಮಾಡಿಸಲ್ಲ, ಕಂಪ್ನಿಯಿಂದ ಮಾಡಿ ಕಳಿಸಿರ್ತಾರೆ. ಅವ್ರ ಗ್ಯಾರಂಟಿ ಇರಲ್ಲ ಅಂತ ಹೇಳಿ ಫಾರ್ಮರ್ಗಳು ಏನ್ ಮಾಡ್ತಾರೆ, ಇಲ್ಲಿ ಮಾಡಿಸ್ತಾರೆ. ಅದು ಮಾಡಿಸೋದ್ರಿಂದ ಏನಂತಂದ್ರೆ ಯಾವುದೇ ರೋಗ ರುಜಿನಗಳು ಬರಲ್ಲ. ನೀವು ಕೇಳಿರ್ಬೋದು ನ್ಯೂಸ್ಗಳಿಗೆ, ಆಮೇಲೆ ಇತ್ತೀಚೆಗೆ ದಾವಣಗೆರೆ ಕಡೆ ಎಲ್ಲ ಯಾವುದೋ ಕೋಳಿ ಸಾಯೋದನ್ನ ಅದು ಅಂತಂದು ಬಹಳ ಹೇಳಿದ್ರು, ಅದಕ್ಕೆ ಅಕ್ಕಿ ಜ್ವರ ಏನೋ ಅಂತ ಅಂದ್ರು. ಅದು ಬರಬಾರ್ದು ಅನ್ನೋ ಪ್ರಿವೆನ್ಷನ್ಗೋಸ್ಕರವಾಗಿ ಈ ಇಂಜೆಕ್ಷನ್ಗಳು ಮಾಡ್ತಾರೆ. ಈಗ ನೀವು ಕೆಮ್ಮು ಬಂದಾಗ ಟಾನಿಕ್ ಅದೆಲ್ಲ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಂದ್ರೆ ಯಾವ ರೀತಿ ಕೊಡ್ತೀರಾ ಕೋಳಿಗಳಿಗೆ? ನೀರಲ್ಲಿ ಕೊಡ್ತೀವಿ ಸರ್, ನೀರಲ್ಲಿ ಮಿಕ್ಸ್ ಮಾಡಿ ಅದು ಯಾವುದೋ ಡ್ರಿಂಕರ್ ಅಲ್ಲಿ ಯಾವುದೋ ನಿಪ್ಪಲ್ ಸಿಸ್ಟಮ್ ಅಲ್ಲಿ ಅದು ಹೋಗ್ತಾ ಇರುತ್ತೆ. ಅದು ಒಂದು 500 liters ಕೊಟ್ಟಿರ್ತೀವಿ, ಇಷ್ಟು 3-4 hours ಅದು ಕುಡಿತದೆ, ಒಂದೊಂದೇ ಹನಿ ಕುಡಿಯುತ್ತೆ. ಅದು 3-4 hours ಕುಡಿದ್ರೆ ಅದು ಆಮೇಲೆ ಡೈಲಿ ಒಂದು 3 ಕೊಟ್ಟರೆ ಅದು ಮತ್ತೆ ಸ್ಟಾಪ್ ಆಗುತ್ತೆ. ಈಗ ನಾವು ಹೆಂಗೆ ಕೆಮ್ಮು ಬಂದಿದೆ ಒಂದು 3-4 ಗುಳಿಗೆ ತಗೊಂಡು ಇಲ್ಲ ಒಂದೆರಡು ಇಂಜೆಕ್ಷನ್ ಮಾಡಿಸಿದ್ರೆ ಅದು ನಿಲ್ಲುತ್ತೆ. ಈಗ ಕೋಳಿ ಮರಿ ತಂದು ನಿಮ್ಮ ಶೆಡ್ನಲ್ಲಿ ಬಿಟ್ಟಾಗ ಅವತ್ತಿನಿಂದಲೇ ನೀವು ನೀರು ಮತ್ತು ಆಹಾರ ಕೊಡೋದು ಸ್ಟಾರ್ಟ್ ಮಾಡ್ತೀರಾ? ಹೌದು ಸರ್, ಕೋಳಿ ಬಂದು ಮೊದಲನೇ ದಿನದಿಂದ ಅಪ್ ಟು 45 ಏನಿರಲಿ ಏನಿಲ್ಲದೆ ಇರಲಿ ಫುಡ್ಡು ನೀರು ಮಾತ್ರ ಕಂಪಲ್ಸರಿ ಇರಬೇಕು. ಅದರಾಗೂ ಮೇಲುತವಾಗಿ ಫುಡ್ಡು ಒಂದು 1 ಲೇಟ್ ಆದರೂ ಪರವಾಗಿಲ್ಲ, ನೀರು ಮಾತ್ರ ಕಂಪಲ್ಸರಿ ಇರಬೇಕು. 24/7 45 ನೀರು ಇರಲೇಬೇಕು, ನೀರಿಲ್ಲ ಅಂದರೆ ಕೋಳಿ ಇರೋದಿಲ್ಲ. ಆದಷ್ಟು ಶುದ್ಧವಾದ ನೀರು ಕೊಡಬೇಕು, ಶುದ್ಧವಾದ ನೀರು ಕೊಡಬೇಕು. ಈಗ ಮಳೆಗಾಲದಲ್ಲಿ ಮಳೆ ನೀರು ಹೊರಗೆಲ್ಲ ಹಿಡಿದು ಕೊಡೋದು ಈ ತರ ಮಾಡಬಾರ್ದು ಅಂತ ಹೇಳ್ತೀವಿ? ಇಲ್ಲ ಸರ್, ಖಂಡಿತವಾಗ್ಲು ಮಾಡಬಾರ್ದು. ಆದ್ರೆ ಅದನ್ನ ಮಾಡೋದ್ರಿಂದ ಮಾರ್ಟಾಲಿಟಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕೋಳಿ ಸಾಯ್ತವೆ, ಅದೆಲ್ಲ ಬರುತ್ತೆ. ಬೋರಿಂದ ಆ ತರ ಮಳೆ ಯಥೇಚ್ಛವಾಗಾದಾಗ ಜಲ ಇಂಗಿಸುತ್ತಲ್ಲ, ಅದನ್ನ ಏನ್ ಮಾಡ್ಬೇಕು, ಬೋರ್ವೆಲ್ಲ ಒಂದು 15-20 ಹೊರಗಡೆ ಹೊಡೆದು ಇಲ್ಲ ಒಂದು 1/2 ಹೊಡೆದು ಅಲ್ಲೇ ಕಡಿಗೆ ಬಿಟ್ಟು ಆಮೇಲೆ ನಮ್ದೇನೋ ಸಂಪು ಇಲ್ಲ ಏನಾದ್ರೂ ಡ್ರಮ್ ಇದ್ರೆ ಅದಕ್ಕೆ ತುಂಬಿಸ್ಕೋಬೇಕು. ತುಂಬಿಸ್ಕೊಂಡು ವಾಟರ್ ಕ್ಲೀನರ್ ಅಂತ ಬರುತ್ತೆ ನೀರಿನ ಶುದ್ಧತೆ ಮಾಡೋಕ್ಕೆ, ಅದನ್ನ ಹಾಕಿದ್ರೆ ಅದು ಸ್ವಲ್ಪ ಪ್ಯೂರಿಫೈ ಆಗುತ್ತೆ. ಆದಷ್ಟು ಒಳ್ಳೆ ನೀರು ಕೊಡೋದೆ ಒಳ್ಳೇದು. ಈಗ ಫುಡ್ ಅಂತಂದ್ರೆ ಆಹಾರ ಕೋಳಿಗಳಿಗೆ ಯಾವ ರೀತಿಯಾದಂತಹ ಆಹಾರ ಕೊಡ್ತೀರಾ ಸರ್? ಮೆಕ್ಕೆಜೋಳ, ಸೋಯಾ, ಆಮೇಲೆ ಒಂದು ಮೆಡಿಸಿನ್ ಅಂತ ಬರುತ್ತೆ, ಅದನ್ನು ಮೂರನ್ನು ಮಿಕ್ಸ್ ಮಾಡಿ ಕೋಳಿಗಳಿಗೆ ಕೊಡ್ತಾ ಹೋಗ್ತೀವಿ. ಈಗ ಹೊರಗಡೆಯಿಂದ ರೆಡಿಮೇಡ್ ಫುಡ್ ತರ್ತೀರಾ, ನೀವೇ ತಯಾರು ಮಾಡಿ ಕೊಡ್ತೀರಾ? ಇಲ್ಲ, ನಾವೇ ತಯಾರು ಮಾಡ್ತೀವಿ ಸರ್, ನಮ್ದೇ ಓನ್ ಜಿನ್ ಇದೆ. ಹೊರಗಡೆಯಿಂದ ರಾ ಮೆಟೀರಿಯಲ್ ತರಿಸ್ತೀವಿ, ಮೆಕ್ಕೆಜೋಳ ಇಲ್ಲೇ ರೈತರ ಹತ್ರ ಖರೀದಿ ಮಾಡ್ತೀವಿ, ಆಮೇಲೆ ಸ್ಟಾಕ್ ಪಾಯಿಂಟ್ಗಳಿಗೆ ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಸೋಯಾ ಮೆಡಿಸಿನ್ ಅವೆಲ್ಲವನ್ನು ರಾ ಮೆಟೀರಿಯಲ್ ತರಿಸಿ ನಾವೇ ಓನ್ ಜಿನ್ ಇಟ್ಕೊಂಡು ಜಿನ್ನಲ್ಲಿ ನಾವೇ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಲ್ಲೇ ಕೋಳಿಗಳಿಗೆ ಹಾಕ್ತೀವಿ. ಅಂದ್ರೆ ಹೊರಗಡೆ ಫುಡ್ ತಂದು ಕೊಟ್ಟರೆ ಸಾಕಷ್ಟು ಖರ್ಚು ಬರುತ್ತಲ್ವಾ? ಖಂಡಿತವಾಗ್ಲು, ಅವ್ರು ಏನ್ ಮಾಡ್ತಾರೆ ಅಂದ್ರೆ 4-5 ರೂಪಾಯಿ ಅವ್ರದ್ದು ಏನ್ ಸರ್ವಿಸ್ ಚಾರ್ಜ್ ಇರುತ್ತ ಅದನ್ನ ಈಗ ಒಡೆದು ಮಾಡೋದು ಈಗೇನಿರುತ್ತೆ ನಮಗ್ ಮಾಡೋ ಕೆಲಸ ಇಲ್ಲ. ನಾವೊಬ್ಬ ರೈತ, ಅವರು ಅದನ್ನೇ ಮಾಡೋದು, ನಾವು ಅದನ್ನೇ ಮಾಡೋದು. ನಮ್ದೇ ಒಂದ್ ಮಿಷನ್ ಐತಂದ್ರೆ ನಾವು ಅದನ್ನ ಬೀಸ್ಕೊಂಡ್ರೆ ಈಗ ಹೆಂಗೆ ಮನುಷ್ಯನಿಗೆ ಮುದ್ದೆ ಊಟ ಮಾಡ್ಬೇಕಂದ್ರೆ ಹಿಟ್ಟನ್ನ ಬೀಸ್ಕೊಂಬರ್ಬೇಕು, ಅದೇ ತರನೇ ಇದನ್ನ ಇಲ್ಲಿ ನಮಗೆ ಕೆಲಸ ಇರೋದಿಲ್ಲ. ಇಂಥವನ್ನ ಸಣ್ಣ ಪುಟ್ಟ ಮಾಡ್ಕೊಂಡಿದ್ರೆ ಒಂದ್ ಕೆಜಿ ಫೀಡ್ಗೆ 5 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು ಲೆಕ್ಕ ಹಾಕ್ರೆ 5-5 ರೂಪಾಯಿ ದುಡ್ಡು ಉಳಿದ್ರು ಅಲ್ಲಿಗೆ 40-50 ಟನ್ ಫೀಡ್ಗೆ ಎಷ್ಟು ಉಳಿಯುತ್ತೆ? ಸಾಕಷ್ಟು ನಮಗೇನು ಉಳಿತಾಯ ಆಗುತ್ತೆ, ಉಳಿತಾಯ ಆಗುತ್ತೆ. ಈಗ ಫುಡ್ ಅಂತಂದ್ರೆ ಯಾವ ರೀತಿ ಕೊಡ್ತೀರಾ? ಅವಕ್ಕೆ ಏನಾದ್ರೂ ಮುಂದೆ ತಟ್ಟೆ ಟೈಪ್ ಮಾಡಿ ಅದಕ್ಕೆ ಹಾಕ್ತೀರಾ ಹೆಂಗೆ? ಅದು ಸಿಸ್ಟಮ್ ಇದೆ ಸರ್, ಫೀಡರ್ ಅಂತ ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದು ಮೇಲ್ಗಡೆ ಹಾಕಿದ್ರೆ ಕೆಳಗಡೆ ಹೋಗಿ ಅಲ್ಲಿ ಕೋಳಿಗಳು ತಿಂತಾ ಇರುತ್ತೆ. ಅದು 4 ಕೆಜಿ ಹಿಡಿಯುತ್ತೆ ಒಂದ್ ಫೀಡರ್. ಬೆಳಗ್ಗೆ ಒಂದ್ಸರಿ ಫಿಲ್ ಮಾಡ್ತೀವಿ ಚಿಕ್ಕದ, ಅಪ್ ಟು 35 ಡೇಸ್ ಒಂದೇ ಸರಿ ಹಾಕೋದು. ಅದಾದ್ಮೇಲೆ 35-45 ದಿನ 10 ದಿನ ಮಾತ್ರ ಬೆಳಗ್ಗೆ ಸಾಯಂಕಾಲ ಹಾಕ್ತಿವಿ ಫೀಡ್. ಯಾಕಂದ್ರೆ ಶಾರ್ಟೇಜ್ ಆಗುತ್ತೆ, ಮಧ್ಯ ಬೆಳಗ್ಗೆ ಹಾಕಿರ್ತೀವಿ ರಾತ್ರಿ 10-11 ಗಂಟೆ ಖಾಲಿ ಆಗ್ಬಿಟ್ರೆ ಬೆಳಗ್ಗೆವರೆಗೂ ತಡ್ಕೊಳಲ್ಲ. ಅಂದ್ರೆ ಅವು ಕೋಳಿ ಏನಾಗಲ್ಲ, ಬೆಳಗ್ಗೆ ನಾವು ಹಾಕಿದಾಗ ಒಂದ್ರ ಮೇಲೆ ಒಂದ್ ಬಿದ್ದು ಅವಾಗ ಸಾಯೋ ಚಾನ್ಸಸ್ ಇರುತ್ತೆ. ತುಳಿತ ಆಗಿ 10 ಒಂದೇ ಸರಿಗೆ ನುಗ್ಗಿ ತಿನ್ನಕ್ ಹೋಗಕ್ ಆಗಲ್ಲ. ಅದಕ್ಕೆ ಯಾವಾಗ್ಲೂ ಫೀಡ್ ಇದ್ರೆ ಅದ್ ನಾರ್ಮಲ್ ಆಗಿ ಎಷ್ಟ್ ಬೇಕೋ ಅಷ್ಟು ಒಂದೊಂದೇ ತಿನ್ನುತ್ತೆ, ಮತ್ತೆ ಹೋಗಿ ಸೈಡ್ ಕುತ್ಕೊಳ್ಳುತ್ತೆ. ಆ ತರ ಆಗುತ್ತೆ. ಅಂದ್ರೆ ಚಿಕ್ಕ ಮರಿದಾಗ ಒಂದೇ ಟೈಮ್ ಸಾಕು ಅಂತ ಹೇಳ್ತೀರಾ ಆಹಾರ? ಹೌದೌದು ಸರ್, ಒಂದ್ ಟೈಮ್ ಅದಕ್ಕೆ ಫುಲ್ ಮಾಡಿದ್ರೆ ಅಪ್ ಟು 35 ಡೇಸ್ ವರೆಗೂ ಅದು ಸಾಕಾಗುತ್ತೆ. ಮೊದಲು ಇನಿಷಿಯಲಿ ಒಂದ್ಸರಿ ಅದು ಬಾಕ್ಸ್ ಫಿಲ್ ಮಾಡಿದ್ರೆ 3 ಡೇಸ್ ಬರುತ್ತೆ, ಆಮೇಲೆ ಬರ್ತಾ ಬರ್ತಾ ಒಂದ್ 10 ಡೇಸ್ ಆದ್ರೆ ಒಂದು 2 ಡೇಸ್ ಬರುತ್ತೆ, ಆಮೇಲೆ ಒಂದ್ 20 ಡೇಸ್ ಕ್ರಾಸ್ ಮಾಡಿದ್ರೆ 1 ಡೇಗ್ ಬರುತ್ತೆ, 35 ಡೇಸ್ ಕ್ರಾಸ್ ಆದ್ರೆ ಡೈಲಿ 2 ಟೈಮ್ಸ್ ಹಾಕ್ಬೇಕು. ಈಗೆಲ್ಲ ಮೆಕ್ಕೆಜೋಳ ಕೆಲವೊಂದು ಧಾನ್ಯಗಳನ್ನೆಲ್ಲ ಹಿಟ್ಟು ಮಾಡಿ ನಮ್ಮಲ್ಲೇ ಮಿಷಿನ್ ಇದೆ ಅಂತ ಹೇಳಿದ್ರ, ಸಂಪೂರ್ಣ ಹಿಟ್ಟು ಮಾಡಿದ್ರೆ ಒಂದ್ ಸ್ವಲ್ಪ ನುಚ್ಚಿರ್ಬೇಕು ಅಂತ ಹೇಳ್ತೀರ? ಫಸ್ಟು 15 ದಿನ ಒಂದು ಜಲ್ಡಿ ಬರುತ್ತೆ. ಜಲ್ಡಿ 3 ತರ ಇರುತ್ತೆ ಜಿನ್ನಲ್ಲಿ. ಫಸ್ಟ್ ಮರಿಗೆ ಯಾವ ತರ ಬೇಕೋ ಅದಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ ಅದು ಮೊದಲನೇ ಜಲ್ಡಿ. ಆಮೇಲೆ 2ನೇ ಜಲ್ಡಿ ಬಂದು 15 ದಿವಸದಿಂದ 30 ದಿವಸದ ಕೋಳಿಗೆ 2ನೇ ಜಲ್ಡಿ ಅಂತೀವಿ, ಅದು ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ. 3ನೇ ಜಲ್ಡಿ ಬಂದು 30 ದಿವಸದಿಂದ 45 ದಿವಸಕ್ಕೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಆ ತರ ಹಂಗೆ 3 ಟೈಪ್ ಇದ್ ಮಾಡಿ ಆ ತರ ಫೀಡ್ ಹೊಡೆದು ಆಗ್ತಾ ಇದೆ. ಎಲ್ಲ ಬರೇ ಇಟ್ಟು ಮಾಡಿ ಕೊಡಬಾರದು, ಇಲ್ಲ ದೊಡ್ಡ ನುಚ್ಚು ಮಾಡಬಾರದು, ಆ ತರ ಕೊಡ್ಬೇಕಂತ? ಖಂಡಿತವಾಗ್ಲೂ ಮಾಡಬಾರ್ದು. ಆ ತರ ಮಾಡೋದ್ರಿಂದಾಗಿ ಮತ್ತೆ ಎಫೆಕ್ಟ್ ಆಗ್ತವೆ. ಈಗ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಈಗ ಸಣ್ಣ ಮರಿಗೆ ದೊಡ್ಡ ಫೀಡ್ ಹಾಕೋದ್ರಿಂದ ಹೊಟ್ಟೆ ನೋವು ಇಲ್ಲ ಇನ್ನೊಂದು ಮತ್ತೆ ಬೇರೆ ತರದ ರೋಗಗಳು ಸ್ಟಾರ್ಟ್ ಆಗ್ತವೆ. ಅದು ಆ ಮರಿಗೆ 15 ದಿವಸದವರೆಗೂ ಅದೇ ಸಣ್ಣ ಪ್ರಮಾಣದಾಗ ಏನ್ ಕೊಡ್ಬೇಕೋ ಅದನ್ನ ಕೊಟ್ಟರೆ ಅದು ಆರೋಗ್ಯವಾಗಿರುತ್ತೆ. ಅಂದ್ರೆ ಸ್ವಚ್ಛತೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ಪ್ರತಿನಿತ್ಯ? ಅದು ಏನಂತಂದ್ರೆ ಪ್ರತಿ ದಿನನೂ ಕೆಳಗಡೆ ಹಾಕಿರ್ತಕ್ಕಂಥ ಗೊಳಲೆನ ಕೆದರ್ತಾ ಇರ್ತೀವಿ ನಾವು. ಆಮೇಲೆ ಈ ಜಲ್ಡಿ ಸಿಸ್ಟಮ್ ಅಲ್ಲಿ ಅದು ಕೆಳಗಡೆ ಉದುರುತ್ತೆ ಸರ್, ಅದು ಲೇಯರ್. ಅದು ಅಲ್ಲಿ ಏನಾಗ್ತದೆ ಅಂದ್ರೆ ಮೇಲೆ ಕೋಳಿಗಿರುತ್ತೆ, ವೇಸ್ಟ್ ಎಲ್ಲ ಏನಾಗುತ್ತೆ ಕೆಳಗಡೆ ಉದುರುತ್ತೆ. ಅಲ್ಲಿ ಏನು ಮೇಂಟೆನೆನ್ಸ್ ಅವಶ್ಯಕತೆ ಇರಲ್ಲ. 2 ತಿಂಗಳಿಗೆ ಒಂದ್ಸರಿ ಅದನ್ನ ಕೋಳಿದು ವೇಸ್ಟ್ ಇರುತ್ತಲ್ಲ ಅದನ್ನ ಕೆಳಗಡೆಯಿಂದ ಎತ್ತಾ ಹೋಗ್ತಾರೆ ಒಂದ್ ಕಡೆಯಿಂದ. ಇಲ್ಲಿ ನಮ್ಮಲ್ಲಿ ಏನಾಗ್ತದೆ, ಬ್ರಾಯ್ಲರ್ ಅಲ್ಲಿ ಕೆಳಗಡೆ ಒಟ್ಟು ಹಾಕಿರ್ತೀವಿ, ಅದು ಭತ್ತದ ಗೊಳಲೆ ಬರುತ್ತಲ್ಲ ಆ ಒಟ್ಟನ್ನ ಹಾಕಿರ್ತೀವಿ. ಅದ ಹಾಕೋದ್ರಿಂದ ಅದು 2-45 ಡೇಸ್ ವರೆಗೂ ಚೆನ್ನಾಗಿರುತ್ತೆ. ದಿನ ಅದನ್ನ ಹಿಂದೆ ತಿರ್ಗಮುರ್ಗ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೆಲನ. ಹಂಗಾಗಿ ಅದು ವೇಸ್ಟ್ ಇರುತ್ತಲ್ಲ ಕೆಳಗಡೆ ಹೋಗುತ್ತೆ, ನೆಕ್ಸ್ಟ್ ಇನ್ನೊಂದು ದಿನ ಅದು ಚೆನ್ನಾಗಿರೋ ಗೊಳಲೆ ಮೇಲ್ ಬರುತ್ತೆ. ಹಂಗಾಗಿ ಅದು ಏನು ಹಸಿ ಅನ್ಸಲ್ಲ, ಓಡಾಡೋದಕ್ಕೂ ಫುಲ್ ಡ್ರೈ ಇರುತ್ತೆ, ಆ ಕೋಳಿನೇ ಚೆನ್ನಾಗಿರುತ್ತೆ. ಒಟ್ಟು ನೆನೆಯಬಾರದು ಶೆಡ್, ಆ ತರ ನೋಡ್ಕೋಬೇಕು ನಾವು. ಅಂದ್ರೆ ನಿಮ್ಮ ಒಂದು ಅನುಭವದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಇಷ್ಟೊಂದು 36,000 ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಅಂದ್ರೆ ಕೋಳಿಗಳಿಗೆ ಏನಾದರೂ ರೋಗ ಬಂತು ಒಂದು ಕೋಳಿಗೆ ಎರಡು ಕೋಳಿಗೆ ಅಂದ್ರೆ, ಅಂದ್ರೆ ಅಲ್ಲಿ ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಸರ್. ಅದು ಹೆಂಗೆ ಅಂತಂದ್ರೆ, ಒನ್ ಡೇ ಅಲ್ಲಿ 6,000 ಕೋಳಿಗೆ 2-3 ಸತ್ತರೆ ಅದು ನಾರ್ಮಲ್. 5 ಕ್ರಾಸ್ ಆಯ್ತು ಅಂತಂದ್ರೆ ಅದರಲ್ಲಿ ಏನೋ ಫಾಲ್ಟ್ ಇದೆ ಅಂತ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಏನಾಗಿದೆ ಅಂತ ಅದನ್ನ ಕ್ರಾಸ್ ಚೆಕ್ ಮಾಡಬೇಕು. ಒಳಗಡೆ ಲಿವರ್ ಕಟ್ ಮಾಡಿ ಅದು ಲಿವರ್ ಏನಾರು ಚೆನ್ನಾಗಿದೆಯಾ ಇಲ್ಲ, ಹಾರ್ಟ್ ಏನಾರು ಸಮಸ್ಯೆ ಇದೆಯಾ, ಅದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ಪೂರ್ವಕವಾಗಿ ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ಹಾಕಿದ್ರೆ ಸಾಕು. ಅಂದ್ರೆ ಅದನ್ನೆಲ್ಲ ಕೊಯ್ದು ನೀವೇ ನೋಡ್ತೀರಾ, ಚೆಕ್ ಮಾಡ್ತೀರಾ? ಖಂಡಿತವಾಗ್ಲು ಸರ್, ನಾವೇ ನೋಡ್ತೀವಿ. ಈಗ 12 ವರ್ಷದಿಂದ ನಮ್ಮ ತಂದೆಯವರು ಮಾಡ್ಕೊಂಬಂದಿದ್ದಾರೆ, ಅವರಿಗೆ ಬಹಳ ಅನುಭವ ಐತೆ. ಅವರು ಕ್ರಾಸ್ ಚೆಕ್ ಮಾಡಿ ನೋಡಿ ಇಂಥದ್ ಮಾಡ್ರಿ ಅಂತ ಹೇಳ್ತಾರೆ, ಅದನ್ನ ನಾವು ಮಾಡ್ತಾ ಹೋಗ್ತೀವಿ. ಅಂದ್ರೆ ಏನಾದ್ರೂ ರೋಗ ಬಂದಿತ್ತು ಅಂತಂದ್ರೆ ಚಿಕಿತ್ಸೆ ಅಂತಂದ್ರೆ ಯಾವ ರೀತಿ ಕೊಡ್ತೀರಾ? ನಿಮ್ಮಲ್ಲಿ ಎಲ್ಲ ಮೆಡಿಸನ್ ಇದೆಯಾ? ಹಾ ಇದೆ ಸರ್, ದಾವಣಗೆರೆಯಿಂದ ಮಾರ್ಕೆಟಲ್ಲಿ ತರ್ತೀವಿ. ಏನು ಅವಶ್ಯಕತೆ ಈಗ ಕೆಮ್ಮು ನೆಗಡೆ ಆ ಥರ ಏನಾದ್ರು ಇದ್ರೆ ಅದಕ್ಕೆ CRD ಅಂತಾರೆ, ಆ ಥರ ಏನಾದ್ರು ಬಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನ ಕೊಡ್ತೀವಿ. ಅದು ಬಿಟ್ಟರೆ ಲಿವರ್ ಟಾನಿಕ್, ಅದು ಏನಂದ್ರೆ ಅದು ಲಿವರ್ನ ಚೆನ್ನಾಗಿಡೋದಕ್ಕೋಸ್ಕರವಾಗಿ, ಅದು ಲಿವರ್ ಫೇಲ್ಯೂರ್ ಆಯ್ತು ಅಂದರೆ ಕೋಳಿ ಇರೋದಿಲ್ಲ, ಸತ್ತೋಗ್ಬಿಡುತ್ತೆ. ಅದು ಚೆನ್ನಾಗಿರೋದಕ್ಕೆ ವಾರದಲ್ಲಿ 2 ಟೈಮ್ಸ್ ಕೊಡ್ತಾ ಇರ್ತೀವಿ. ಅದು ಲಿವರ್ ಯಾವಾಗಲೂ ಚೆನ್ನಾಗಿರ್ಬೇಕು, ಅದು ಫೇಲ್ಯೂರ್ ಆಗೋದು ಕೋಳಿಯಲ್ಲಿ ಜಾಸ್ತಿ. ಈಗ 30-40 ದಿನಕ್ಕೆ ಇದು ಮಾರಾಟಕ್ಕೆ ಬರುತ್ತಾ ಅಂತ ಹೇಳಿದ್ರಲ್ಲ, ಸುಮಾರು ಅಂತಂದ್ರೆ ಒಂದು ಕೋಳಿ ಎಷ್ಟು ಕೆಜಿ ಬರಬೇಕಂತ ಹೇಳಿದ್ರೆ ಅಷ್ಟು ದಿನದಲ್ಲಿ 42 ದಿನಕ್ಕೆ 2.2 ಬರುತ್ತೆ ಸರ್ ಮಳೆಗಾಲದಲ್ಲಿ. ಈ ಬೇಸಿಗೆಯಲ್ಲಿ 42 ದಿನಕ್ಕೆ 2 ಕೆಜಿ ಬರುತ್ತೆ, 48 ದಿನಕ್ಕೆ ಹಂಗೆ ಜಾಸ್ತಿ ಆಗ್ತದೆ ಸರ್. ಒಟ್ಟು ನಮಗೆ ಎಕ್ಸಾಕ್ಟ್ ಆಗಿ ಬೇಕಾಗಿರೋದು 42 ದಿನಕ್ಕೆ, ಮಳೆಗಾಲದಲ್ಲಿ 2.2, ಬೇಸಿಗೆಯಲ್ಲಿ ಒಂದು 100-200 ಗ್ರಾಮ್ ಕಮ್ಮಿ ಆಗುತ್ತೆ. 2 ಕೆಜಿ ಅಂತೂ ಕಂಪಲ್ಸರಿ ಆ 42 ದಿನ ಕ್ರಾಸ್ ಆಗಿರ್ಬೇಕು. ಯಾಕೆ ಮಳೆಗಾಲಕ್ಕೂ ಬೇಸಿಗೆ ಕಾಲಕ್ಕೂ ಕೋಳಿ ಸಾಕಾಣಿಕೆಯಲ್ಲಿ ಯಾಕೆ ತೂಕದಲ್ಲಿ ಹೆಚ್ಚು ಕಡಿಮೆ ಬರುತ್ತೆ? ಬಿಸಿಲು ಜಾಸ್ತಿ ಸರ್ ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ವಾತಾವರಣ ತಂಪಿರ್ತದೆ, ಆಮೇಲೆ 24 hours ಫೀಡ್ ಹಾಕಿದ್ರೆ ತಿನ್ನುತ್ತೆ. ಬಟ್ ಇವತ್ತು ಬೇಸಿಗೆ ಬಿಸಿಲಲ್ಲಿ ಈಗ ಮಧ್ಯಾಹ್ನ ಹೊತ್ತು ಫೀಡ್ ತಿನ್ನಲ್ಲ ಸರ್, ಅದು ಆ ಕೋಳಿನೂ ಈಟು ಈ ಮಧ್ಯಾಹ್ನ ಈಟಿಗೂ ಅದಕ್ಕೆ ತಡ್ಕೊಳಕ್ಕಾಗಲ್ಲ. ಈಗ ನೀರು ಸ್ಪ್ರೇ ಮಾಡೋದು ಅದನ್ನ ಮಾಡ್ತಾ ಇರ್ತೀವಿ, ಸ್ವಲ್ಪ ಕೋಲ್ಡ್ ಮಾಡಲಿಕ್ಕೆ ಕೋಳಿ ಮೇಲೆ ಸ್ಪ್ರೇ ಮಾಡ್ತೀವಿ. ನೀರು ಸ್ಪ್ರೇ ಮಾಡೋದ್ರಿಂದ ಏನಂದ್ರೆ ಉಷ್ಣಾಂಶನ ಕಮ್ಮಿ ಮಾಡಬಹುದು ಕೋಳಿಯ ಉಷ್ಣಾಂಶನ. ಫಾಗರ್ಗಳು ಹಾಕ್ಸ್ಬೇಕು, ಫಾಗರ್ಗಳು ಇಲ್ಲ ಹಂಗಾಗಿ ನಾವೇ ಹ್ಯಾಂಡ್ ಪಂಪ್ ಅಲ್ಲಿ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಈಗ ಕಿಟಕಿ ವ್ಯವಸ್ಥೆ ಎಲ್ಲ ಮಾಡಿದ್ರೆ ಗಾಳಿ ಬರಕ್ಕಾಗಲ್ಲ? ಫುಲ್ ಓಪನ್ ಇದೆ ಸರ್, ಅದು ಏನು ಮೆಶ್ ಮಾತ್ರನೇ ಹಾಕಿರೋದು. ಆದ್ರೂ ಟೆಂಪರೇಚರ್ ಜಾಸ್ತಿ ಇದೆ, ಜಾಸ್ತಿ ಇರೋದ್ರಿಂದಾಗಿ ಕೋಳಿ ತಡೆಯೋದಿಲ್ಲ. ಮೆಶ್ ಅಂದ್ರೆ ಅದು ಫುಲ್ ಓಪನ್ ಇರುತ್ತೆ, ಈ ತರ ಹಿಂಗ್ ಕ್ರಾಸ್ ಕ್ರಾಸ್ ಮೆಶ್ ಇರುತ್ತಲ್ಲ, ಅದರಲ್ಲಿ ಗಾಳಿ ನುಗ್ತಾ ಇರುತ್ತೆ. 20 ಯಾವಾಗ್ಲೂ ನಾವು ಕಟ್ಟೋದೇ ಇಲ್ಲ ಈ ಬೇಸಿಗೆಯಲ್ಲಿ ಮಾತ್ರ. ಮಳೆಗಾಲದಲ್ಲಿ ಆದ್ರೆ ಸೈಡಿ ಪಾಟ್ ಕಟ್ತೀವಿ, ಅದು ಸ್ವಲ್ಪ ಶೀತ ಜಾಸ್ತಿ ಇರ್ತದ. ಈ ಬೇಸಿಗೆಯಲ್ಲಿ ನಾವು ಕಟ್ಟೋದೇ ಇಲ್ಲ, ಅದನ್ನ ಹಂಗೆ ಬಿಡ್ತೀವಿ. ಈಗ ಕೋಳಿ ಸಾಕಾಣಿಕೆಯಲ್ಲಿ ಲಾಭದಾಯಕ ಆಗ್ಬೇಕಂತಂದ್ರೆ ಪ್ರತಿ ಒಂದು ಕೆಜಿಗೆ ಎಷ್ಟು ನಿಮಗೆ ರೇಟ್ ಸಿಗಬೇಕು? ನಮಗೆ ಇವತ್ತಿನ ಇದರಲ್ಲಿ ನೋಡ್ತಾ ಹೋದ್ರೆ 90 ರೂಪಾಯಿ ಮೇಲೆ ಕ್ರಾಸ್ ಆಗ್ಬೇಕು. ಈಗ ಒಂದ್ 2.5 ಕೆಜಿ ಬಂತು ಅಂತಂದ್ರೆ ಒಂದ್ 250 ರೂಪಾಯಿ ಲೆಕ್ಕ ಆಗುತ್ತೆ ನಿಮಗೆ. 2.5 ಕೆಜಿಗೆ 250 ರೂಪಾಯಿ ಖರ್ಚು ಬರುತ್ತೆ, ಅದರಲ್ಲಿ ಒಂದು 50 ರೂಪಾಯಿ ಉಳಿಯುತ್ತೆ. ಎಲ್ಲಾ ಟೈಮು ಹಿಂಗೆ ಇರಲ್ಲ, ಬಟ್ ಇದು ಬೇಸಿಗೆ ಇಲ್ಲಿ ಈ ಟೈಮಲ್ಲಿ ಏನಾಗ್ತದೆ ಅಂದ್ರೆ ಕೋಳಿ ಬೆಳೀತಕ್ಕಂಥ ಜನಸಂಖ್ಯೆ ಕಮ್ಮಿ ಆಗ್ತದೆ. ಈ ಟೈಮಲ್ಲಿ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲಿ ಆದರೆ ನಾವು ಏನು ಮಾಡದೇ ಇದ್ರೂ ಕೋಳಿ ಚೆನ್ನಾಗಿ ಬರುತ್ತೆ, ವಾತಾವರಣ ತಂಪಿರ್ತದೆ, ಆಮೇಲೆ ಭಾಳ ಚೆನ್ನಾಗೂ ಬರುತ್ತೆ ಅವಾಗ. ಈಗ ರೋಗ ರುಜಿನ ಅವಾಗಿರಲ್ಲ, ಈ ಬೇಸಿಗೆಯಲ್ಲಿ ರೋಗ ಜಾಸ್ತಿ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದಿರ ಜನ ಆದಷ್ಟು ಬಿಡೋದಿಲ್ಲ. ಅಂದ್ರೆ ಒಂದು ಕೋಳಿಗೆ 50 ರೂಪಾಯಿ ನಿಮ್ಗೆ ಉಳಿತಾಯ ಅಂತಂದ್ರೆ ಇದು ಲಾಭದಾಯಕ ಅಂತ ಹೇಳ್ತೀರ? ಹೌದು ಖಂಡಿತ ಸರ್, ಒಂದು ಕೋಳಿಗೆ 50 ರೂಪಾಯಿ ಉಳಿದ್ರೆ ಅಲ್ಲಿಗೆ 50 ರಿಂದ 1 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ. ಒಬ್ಬ ಮಾಮೂಲಿ ಮನುಷ್ಯನಿಗೆ 1 ಲಕ್ಷ ರೂಪಾಯಿ ತಿಂಗಳಿಗೆ ದುಡಿದ್ರೆ 45 ದಿನಕ್ಕೆ ಅವನಿಗೆ ಅದಕ್ಕಿಂತ ಲಾಭದಾಯಕ ಇನ್ನೇನಿದೆ? ಒಳ್ಳೆ ಲಾಭ ಆಯ್ತಲ್ವಾ? ಹೌದು. ಈಗ ಸುಮಾರು 36,000 ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅಂದ್ರೆ ಸಾಕಷ್ಟು ಅಂದ್ರೆ ಫುಡ್ಗೆ ನೀವು ಸಾಕಷ್ಟು ಹಣ ವ್ಯಯ ಮಾಡ್ಬೇಕಾಗುತ್ತೆ. ಹೌದು ಖಂಡಿತವಾಗ್ಲಿ ಸರ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು. ಈಗ ಏನಾಗ್ತದೆ ಅಂದ್ರೆ ಜೋಳ 2,200 ರೂಪಾಯಿ ಇದೆ, ಆಮೇಲೆ ಮೊದ್ಲೆಲ್ಲ ಏನಿತ್ತು 1,400 ರೂಪಾಯಿ ಇತ್ತು, ಇವತ್ತು 2,200 ರೂಪಾಯಿ ಇದೆ. ಸೋಯಾ ಏನಿತ್ತು 38 ರೂಪಾಯಿ ಇತ್ತು, ಇವತ್ತು 68 ರೂಪಾಯಿ ಆಗಿತ್ತು. ಅದು ಡಬಲ್ ಆಗಿ ಈಗ ಏನಂದ್ರೆ ರೈತರಿಗೆ ಅದರಿಂದನೂ ರೇಟ್ ಸಿಗ್ಲೇಬೇಕಾದಂತ ಪರಿಸ್ಥಿತಿನೂ ಐತೆ. ಯಾಕಂದ್ರೆ ಎಲ್ಲರ ಹತ್ರನು ಬಂಡವಾಳ ಹಾಕೇ ತಂದಿರ್ತೀವಿ, ಅವನಿಗೆ ಉಳಿಲಿಲ್ಲ ಅಂದ್ರೆ ಅವ್ನ ನೆಕ್ಸ್ಟ್ ಇನ್ನೊಂದ್ಸರಿ ಹೆಂಗ್ ಮಾಡಕ್ ಅವನಿಗೆ ದಾರಿ ಇರಲ್ಲ. ಮಾಡಿದ್ಮೇಲೆ ಅವನಿಗೆ 1 ರೂಪಾಯಿ ಉಳಿತದೆ ಅಂದ್ರೆ ಅವನಿಗೆ ಖುಷಿ ಇರ್ತದೆ, ನೆಕ್ಸ್ಟ್ ಮಾಡ್ಬೇಕು ಅಂತ. ಉಳಿಲಿಲ್ಲ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ತಾರೆ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ರೇಟ್ ಕಡಿಮೆ ಇದ್ದಾಗ ಎಲ್ಲಾ ಧಾನ್ಯಗಳನ್ನ ಅಂದ್ರೆ ನಿಮ್ಗೆ ಬೇಕಾದಂತ ಮೆಕ್ಕೆಜೋಳದಾಗಿರ್ಬೋದು ಇವನ್ನೆಲ್ಲ ಕೊಂಡು ಹಾಕಿದ್ರೆ ಅದನ್ನ ಸ್ಟಾಕ್ ಮಾಡಿದ್ರು ಬಹಳ ದಿನ ಇಡಕ್ಕಾಗಲ್ವಾ? ಇಡಕ್ಕಾಗಲ್ಲ ಸರ್, ನಮಗೆ ಏನಂತಂದ್ರೆ ಒಂದು ಬ್ಯಾಚಿ 400 ಪ್ಯಾಕೆಟ್ ಮೆಕ್ಕೆಜೋಳ ಬೇಕಾಗ್ತದೆ. ನಾವು ಏನು 2,000-3,000 ಪ್ಯಾಕೆಟ್ ಸ್ಟಾಕ್ ಮಾಡ್ತೀವಿ, ಅದು ನಮಗೆ ಒಂದು 6 ತಿಂಗಳಲ್ಲಿ ಖಾಲಿ ಆಗ್ತದೆ. ಈಗ ಮೆಕ್ಕೆಜೋಳ ಸ್ಟಾಕ್ ಮಾಡ್ತಿರಲ್ಲ, ಹುಳ ಬಿಡಬಾರ್ದು ಅಂತೇಳಿ ಗುಳಿಗೆ ಇಡ್ತಾರೆ, ಆ ತರ ಇಟ್ಟರೆ ಕೋಳಿ ಮೇಲೆ ಏನಾದ್ರೂ ಪ್ರಭಾವ ಬೀರುತ್ತೆ? ನಾವು ಖಂಡಿತವಾಗ್ಲೂ ಇಡಲ್ಲ ಸರ್, ನಮ್ಮ ಗೋಡೌನ್ ಒಳಗೆ ನಾವು ಪ್ರವೇಶ ಮಾಡಲ್ಲ. ಅದರಿಂದ ಇಟ್ಟರೆ ಏನಾಗ್ತದೆ ಅಂದ್ರೆ ಸ್ವಲ್ಪ ಲೂಸ್ ಮೋಷನ್ ಆಗ್ತದೆ, ಇಡಬಾರ್ದು. ನಮ್ಮ ಗೋಡೌನ್ ಫುಲ್ ಕ್ಲೋಸ್ಡ್ ಆಗಿರೋದ್ರಿಂದ ಹುಳ ಬೀಳಲ್ಲ ನಮಗೆ. ಒಟ್ಟಾರೆ ಈ ಕೃಷಿ ಜೊತೆಗೆ ಉಪಕಸವಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಈ ಕೋಳಿ ಸಾಕಾಣಿಕೆ ನೆಮ್ಮದಿ ತಂದ್ಕೊಟ್ಟಿದೆಯಾ ನಿಮಗೆ? ಖಂಡಿತವಾಗ್ಲೂ ಸರ್, ತುಂಬಾ ನೆಮ್ಮದಿ ಕೊಟ್ಟಿದೆ. ಆಮೇಲೆ ಇದು ಪಾರ್ಟ್ ಟೈಮ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಸರ್, ಯಾವಾಗ್ಲೂ ರೆಗ್ಯುಲರ್ ಆಗಿ ಮಾಡಬಾರ್ದು. ಎಷ್ಟು ಅವಶ್ಯಕತೆ ಇದೆ, ಯಾವ ಟೈಮ್ ನೋಡಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತ ಹೋದ್ರೆ ಇದು ಬಹಳ ಲಾಭದಾಯಕ, ಆಮೇಲೆ ನೆಮ್ಮದಿಯ ಒಂದು ಇದು ಜೀವನ. ಒಳ್ಳೇದು ಪ್ರದೀಪ್ ಅವರ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಜೊತೆಗೆ ಉಪಕಸವಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕ ಟಿಎಸ್ ಪ್ರದೀಪ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚನ್ನಿಗನ ತೂಗಿರೋ ಚಿನ್ನವ ತೂಗಿರೋ ರನ್ನವ ತೂಗಿರೋ ಬೇಲೂರ ಚನ್ನಿಗನ ತೂಗಿರೋ ಬೇಲೂರ ಚನ್ನಿಗನ ಜನಪದ ಗೀತೆಯನ್ನ ಕೇಳಿದ್ರಿ. ರೈತ ಬಾಂಧವರೇ, ಇನ್ನು ಈಗ ಇವತ್ತಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನ ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2039 ರೂಪಾಯಿಗಳು. ಹಾಗೆಯೇ ಕಡಲೆಕಾಳು 4819 ರೂಪಾಯಿಗಳಿಂದ 4851 ರೂಪಾಯಿಗಳು. ಹರಳು ಬೀಜ 5611 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಹಾಗೆಯೇ ಹಲಸಂದೆ 6459 ರೂಪಾಯಿಗಳಿಂದ 6619 ರೂಪಾಯಿಗಳು. ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1929 ರೂಪಾಯಿಗಳು. ಮೆಕ್ಕೆಜೋಳ 1835 ರೂಪಾಯಿಗಳಿಂದ 1956 ರೂಪಾಯಿಗಳು. ನವಣೆ ಹೈಬ್ರಿಡ್ 2863 ರೂಪಾಯಿಗಳಿಂದ 2943 ರೂಪಾಯಿಗಳು. ರಾಗಿ ಹೈಬ್ರಿಡ್ 2250 ರೂಪಾಯಿಗಳಿಂದ 2411 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 4000 ರೂಪಾಯಿಗಳಿಂದ 5669 ರೂಪಾಯಿಗಳು. ಇದು ಕೊಟ್ಟೂರು ಮಾರುಕಟ್ಟೆಯಲ್ಲಿ. ಇನ್ನು ಚಿತ್ರದುರ್ಗದ ಮಾರುಕಟ್ಟೆಯನ್ನು ನೋಡೋದಾದರೆ ಹತ್ತಿ ಡಿಸಿಎಚ್